ಹಂಗಾಗಿ ನನ್ನ ಹೆಸರು ಖಾತೆ ಆಯ್ತು ಸರ್. ಏನೇನು ಬೆಳೆ ಮಾಡ್ತೀರಿ ಚಂದ್ರಶೇಖರ್ ಅವರೆ? ಸರ್, ರಾಗಿ, ಹುರುಳಿ, ತಂಬಾಕು, ತೆಂಗು, ಅಡಿಕೆ, ಅಲಸಂದೆ, ತೊಗರಿ ಎಲ್ಲ ಬೆಳೆಗಳನ್ನು ಬೆಳಿತೀವಿ ಸರ್. ನಿಮ್ಮ ತಂದೆ ಅವ್ರ ಕಾಲದಲ್ಲಿ ವ್ಯವಸಾಯದ ಕೆಲಸ ಮಾಡ್ತಿದ್ರ ಅಥವಾ ಇಲ್ವಾ? ಇಲ್ಲ ಸರ್, ಮಾಡ್ತೀವಿ. ನಮ್ಮ ತಂದೆನೇ ವ್ಯವಸಾಯನೇ, ನಮ್ಗೆ ಕಲಿಸ್ಕೊಟ್ಟಿದ್ದೆ ನಮ್ಮ ತಂದೆ ವ್ಯವಸಾಯನ. ಏನೇನು ಕೆಲಸ ಮಾಡ್ತಿದ್ರಿ ತಂದೆ ಜೊತೆ? ತಂದೆ ಜೊತೆ ಹೊಲದ ಹತ್ರಕ್ಕೆ ಹೋಗಿ ಜಮೀನಲ್ಲಿ ಚಿಕ್ಕವನಾಗಿದ್ದಾಗ ಅವ್ರದ್ದು ಏನೇನು ಕೆಲಸ ಮಾಡ್ತಾರೆ ಅದೆಲ್ಲ ಗಮನ ಇಟ್ಟು ನೋಡ್ಕೊಂಡು ಅವ್ರ ಜೊತೆ ಅವರು ಹೇಳ್ಕೊಟ್ಟಂಗೆ ಕೆಲಸ ಮಾಡ್ತಿದ್ದೆ ಸರ್. ಗೊಬ್ಬರ ಹಾಕೋದು, ಗೊಬ್ಬರ ಎರಚೋದು, ಆಮೇಲೆ ಕಳೆ ಕೀಳೋದು, ಕುಯಿಲು ಬಂದಾಗ ಕುಯಿಲು ಮಾಡೋದು, ಅವ್ರ ಜೊತೆ ನನಗೆ ಸ್ವಲ್ಪ ತಿಳುವಳಿಕೆ ಬಂದಾಗ ಹೊಲ ಉಳೋದು, ಅವ್ರ ಜೊತೆ ಎಲ್ಲ ಕೆಲಸ ಕಲ್ತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದೆ ಸರ್. ನಾನು ರಜಾ ಇದ್ದಾಗ, ಸ್ಕೂಲ್ ರಜಾ ಇದ್ದಾಗೆಲ್ಲ ಹೋಗಿ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ. ನಿಮ್ಮ ಅಣ್ಣಂಗೆ ನೀವು BSc ಸೈಕಾಲಜಿ ಓದಿದ್ಮೇಲೆ ಕೆಲಸ ತಗೋಬೋದು ಸರ್? ನಮ್ಮ ಅಣ್ಣವ್ರಿಗೆ ಹೊರಟೋಗ್ಬಿಟ್ಟ ಮೇಲೆ ಇಲ್ಲಿ ಜಮೀನು ನೋಡೋರಿಲ್ಲ, ಆಮೇಲೆ ನಮ್ಮ ತಂದೆಯವ್ರಿಗೆ ಸ್ವಲ್ಪ ಅಸ್ತಮ ಬಂದ್ಬಿಡ್ತು, ನೋಡೋರಿಲ್ಲ. ಹಂಗಾಗಿ ನನಗೆ ಜಮೀನೇ ಖುಷಿ ಕೊಡ್ತು ಸರ್ ನನಗೆ. ಹೌದಾ? ಅದರ ಜೊತೆಗೆ ನನ್ನ ಜಮೀನಿಂದ ನನ್ನ ಮಗಳು ಒಬ್ಳು MBBS ಮಾಡ್ತಾ ಇದ್ದಾಳೆ, ಇಬ್ರು ಮಾಡ್ತಾ ಇದಾರೆ ಸರ್. ಹೌದಾ? ಹೌದು ಸರ್. ಒಬ್ಳು ಶಿವಮೊಗ್ಗ, ಒಬ್ಳು ಹೊರದೇಶದಲ್ಲಿ ಮಾಡ್ತಾ ಇದ್ದಾಳೆ MBBS. ಪರವಾಗಿಲ್ಲ ಚಂದ್ರಶೇಖರ್ ಅವರೇ. ಹೌದು ಸರ್. ನನ್ನ ಖುಷಿಯಲ್ಲಿ ಯಾವುದೇ ಕಾರಣಕ್ಕೂ ಹಿಂಜಿಗ್ದಿಲ್ಲ, ಅದನ್ನ ನಾನು ಕೆಳಮಟ್ಟದ್ದು ಅಂತ ನನಗೆ ಇವತ್ತು ಗಂಟಲು ಭಾವಿಸಿಲ್ಲ ಸರ್. ಹೌದಾ? ಹೌದು ಸರ್, ನಾನು ಚೆನ್ನಾಗಿದ್ದೀನಿ, ಆಫೀಸಿಯಲ್ಗಿಂತೂ ಚೆನ್ನಾಗಿದ್ದೀನಿ. ದುಡ್ಡು ಕಾಸು ಎಲ್ಲ ಚೆನ್ನಾಗಿ ಇಟ್ಟಿದ್ದೀರಾ ಸರ್? ಖರ್ಚಾಯ್ತಾ ಇದೆಯಲ್ಲ ಸರ್ ಮಕ್ಕಳು ಓದ್ಸೋಕ್ಕೆ, 60 ಲಕ್ಷ ಹೆಚ್ಚು ಕಮ್ಮಿ 70 ಲಕ್ಷ ಖರ್ಚು ಮಾಡಿದ್ದೀನಿ. ಅದು ಜಮೀನಲ್ಲೇ ಮಾಡಿರೋದು. ಹೌದಾ? ಹೌದು ಸರ್. ಚಂದ್ರಶೇಖರ್ ಅವರು ಈಗ ಒಂದು ಕಂಪನಿ ಮಾಡಿದ್ದೀರಾ? ಹೌದು ಸರ್. ಅದಕ್ಕೆ ವ್ಯವಸ್ಥಾಪಕ ನಿರ್ದೇಶಕರು ತಾವು? ಹೌದು ಸರ್. ಏನು ನಿಮ್ಮ ಕಂಪ್ನಿ ಹೆಸರು? ಸಾವಯವ ರೈತ ಬಂಧು ಉತ್ಪಾದಕರ ಕಂಪನಿ ಅಂತ ಮಾಡಿದ್ದೀವಿ ಸರ್. ಯಾಕೆ ಮಾಡ್ಕೊಂಡ್ರೆ ಕಂಪ್ನಿನ ಸರ್? ರೈತರಿಗೆ ಒಂದು ಅನುಕೂಲ ಆಗಬೇಕು. ಎಲ್ಲ ಥರದಲ್ಲೂ ರೈತರು, ಗೊಬ್ಬರ ಇರ್ಬೋದು, ಔಷಧಿ ಇರ್ಬೋದು, ಆಮೇಲೆ ಅವ್ರು ಬೆಳೆದಂಥ ತರಕಾರಿಗಳಿರ್ಬೋದು, ಅವ್ರು ಬೆಳೆದಂಥ ಪದಾರ್ಥಗಳಿಗೆ ನ್ಯಾಯವಾದಂಥ ಬೆಲೆ ಸಿಗಬೇಕು ಅಂತಂದ್ಬಿಟ್ಟು ನಬಾರ್ಡ್ ಅವರು ನಮಗೊಂದು ಅವಕಾಶ ಮಾಡಿಕೊಟ್ರು ಇದನ್ನು ಓಪನ್ ಮಾಡೋಕ್ಕೆ. ಅದನ್ನು ವಿಕಸನ ಮಂಡ್ಯದವರು ಒಂದು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ನಮಗೊಂದು ತಿಳುವಳಿಕೆ ಕೊಟ್ಕೊಂಡು ಮೊನ್ನೆನೂ ಸಹ ಅದು ಮಂಡ್ಯದ ವಿಕಸನ ಕಂಪ್ನಿಯವ್ರ ಹತ್ರಕ್ಕೆ ನಾವು ಟ್ರೈನಿಂಗ್ ಹೋಗಿದ್ದೋ ಸರ್. ಅಲ್ಲಿ ಒಂದು ಟ್ರೈನಿಂಗ್ ಕೊಟ್ಟರು ಅವರು. ತಿಂಗಳ ತಿಂಗಳ ಬಂದು ಅದು ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊಂಡು ಅದು ಲಾಸ್ ಎಲ್ಲಿದೆಯಾ, ಆದಾಯ ಎಲ್ಲಿದೆಯಾ, ಹೆಂಗೆ ನಡ್ಕೋ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಒಂದು ತಿಳುವಳಿಕೆ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಸರ್. ಕಂಪ್ನಿ ಮಾಡ್ದಲೇ ವ್ಯವಸಾಯದಲ್ಲಿ ಚೆನ್ನಾಗಿ ಆದಾಯ ಮಾಡ್ಕೋತಿದ್ರಿ ನೀವು? ಮಾಡ್ತಿದ್ದೆ ಸರ್. ಆಗ ಅಂದರೆ ಇದಿರಲಿಲ್ವಲ್ಲ ಸರ್ ರಾಸಾಯನಿಕ, ಅದೆಲ್ಲ ಯಾವುದು ಇರಲಿಲ್ಲ. ನಮ್ಮ ತಂದೆಯವರು ಇದ್ರ ಪದ್ಧತಿನೇ ಮಾಡ್ತಿದ್ರು. ಇಂದಿನ ಪದ್ಧತಿ ಏನಿತ್ತು ಅದನ್ನು ಮಾಡ್ಕೋ ಹೋಗ್ತಾ ಇದ್ರಲ್ಲ, ಹಂಗಾಗಿ ಅದು ಹೆಂಗೂ ನಡ್ಕೋ ಹೋಯ್ತು ಸರ್. ಈಗ ಜನಸಂಖ್ಯೆ ಜಾಸ್ತಿ ಆಗಲಾಗಿ ಆಹಾರ ಪದಾರ್ಥಗಳು ಜಾಸ್ತಿ ಬೆಳಿಬೇಕು, ಪ್ರತಿಯೊಂದರಲ್ಲೂ ಕೂಡ ಕಾಂಪಿಟೇಷನ್ ಇದೆ. ಆ ಕಾಂಪಿಟೇಷನ್ಗೆ ನಮಗೆ ಸಾವಯವ ರೈತ ಮಣ್ಣು ಪರೀಕ್ಷೆ ಇರ್ಬೋದು, ಒಂದು ಟ್ರೈನಿಂಗ್ ಇರ್ಬೋದು. ಈಗ 1/2 ಎಕರೆನೇ ಜಮೀನು ಇರೋದ್ರಲ್ಲಿ ಅದರಲ್ಲಿ ಯಾವ ಥರ ವ್ಯವಸಾಯ ಮಾಡಿ ನಾವು ಜಾಸ್ತಿ ಉತ್ಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಮಗೆ ಒಂದು ತಿಳುವಳಿಕೆ ಕೊಡ್ತಾ ಇದ್ದಾರೆ ಸರ್ ಸಾವಯವ ರೈತ ಕಂಪ್ನಿಯವರು. ಅಲ್ಲ ಚಂದ್ರಶೇಖರ್ ಅವರೇ, ನೀವು ಯಾವುದೇ ಕಂಪ್ನಿ ಮಾಡ್ದಲೇ 100,000 ರೂಪಾಯಿ ವ್ಯವಸಾಯದಲ್ಲಿ ಆದಾಯ ಮಾಡಿ ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸ್ತಿದ್ದೀನಿ ಅಂತಂದ್ರಿ. ಹೌದು ಸರ್. ಈ ಕಂಪ್ನಿ ಹಾಕ್ಬೇಕು ಅಂತ ಕೇಳ್ದೇನೆ ಸರ್. ನನ್ನೊಬ್ಬನಿಗೆ ಬೇಡದೇ ಇದ್ರು ಬೇರೆಯವ್ರಿಗೆ ಬೇಕಲ್ಲ ಸರ್. ನನ್ನೊಬ್ಬನಿಗೆ ಬೇಕು, ನಾನೇನು ವಿದ್ಯಾವಂತ, ಈ ಟೈಮ್ಗೆ ಇದು ಹಾಕಿದ್ರೆ ಇದು ಅನುಕೂಲ ಆಗುತ್ತೆ ಅನ್ನೋದು ನನ್ನೊಬ್ಬನಿಗೆ ಗೊತ್ತಾಗ್ಬೋದು. ಬೇರೆ ರೈತರೆಲ್ಲ ವಿದ್ಯಾವಂತರು ಇಲ್ವಲ್ಲ ಸರ್, ಅವ್ರಿಗೆಲ್ಲ ಗೊತ್ತಾಗಬೇಕಲ್ಲ. ಅವ್ರಿಗೆಲ್ಲ ಒಂದು ಕಂಪ್ನಿ ಅಂದಾಗ ಒಂದು ತಿಳುವಳಿಕೆ ಬಂದು ಯಾವ ಟೈಮ್ಗೆ ಯಾವ ಗೊಬ್ಬರ ಹಾಕಬೇಕು, ಮಣ್ಣು ಪರೀಕ್ಷೆ ಹೆಂಗೆ ಮಾಡಿಸ್ಬೇಕು ಅದೆಲ್ಲ ಗೊತ್ತಾಗಬೇಕಲ್ಲ ಸರ್ ಅವ್ರಿಗೆ, ರೈತರಿಗೆ. ನೀವು ಹೆಂಗೆ ಆದಾಯ ಮಾಡ್ಕೋತಿದ್ದೀರಾ ಅದನ್ನು ಬೇರೆಯವ್ರಿಗೆ ತಿಳಿಸೋಕ್ಕೋಸ್ಕರನೇ ಕಂಪ್ನಿ ಬೇಕು ಸರ್. ಕಂಪ್ನಿ ಮಾಡಿದ್ರ? ಮಾಡಿದ್ದೀವಿ ಸರ್. ಅದರಲ್ಲಿ ಈಗ ಅವರು ಪಾಪ ಸೇರಿದಾರಿದ್ದಾರೆ, ಅವರೆಲ್ಲ ಬಂದು ಕೇಳ್ತಾರೆ ಸರ್ ನಮ್ಮನ್ನು. ಮೊದಲಿಗೆ ಈ ಕಂಪ್ನಿ ಮಾಡಿದ್ರಲ್ವಾ? ಹೌದು ಸರ್. ಎಷ್ಟು ಜನ ನಿರ್ದೇಶಕರಿದ್ದೀರಿ ಸರ್? 650 ಜನ ಇದ್ದೀವಿ ಸರ್. ಈಗ ಷೇರ್ದಾರರು? ಷೇರ್ದಾರರು. ಬೋರ್ಡ್ ಆಫ್ ಡೈರೆಕ್ಟರ್ಸ್? ಡೈರೆಕ್ಟರ್ 10-11 ಜನ ಇದ್ದೀವಿ ಸರ್. 11 ಜನ ಇದ್ದೀವಿ. ಯಾವ್ಯಾವ ಊರಿಂದ ಇದ್ದೀರಿ ಸರ್? ನಾವು ಅಲ್ಲಿಂದ ಬನ್ನಿಕುಪ್ಪೆಯಲ್ಲಿ ಒಬ್ರು, ಮರಳಿನಕೊಪ್ಪಲಲ್ಲಿ ಇಬ್ರು, ಅಲ್ಲಿಂದ ಉಂಡವಾಡಿಯವರೊಬ್ರು, ಅಲ್ಲಿಂದ ಹಳೇಪುರದವರು ಒಬ್ರು, ತಿಪ್ಪೂರವ್ರೊಬ್ರು, ಮೋದೂರವರು ಒಬ್ರು, ಮೈಸೂರು ತಾಲೂಕು ಬಿಳಿಕೆರೆ ಊರವರೇ ಒಬ್ರು. ಹೆಣ್ಮಗಳು ಎಲ್ಲಿ ಅವರು? ನಮ್ಮ ಮಿಸ್ಸಸ್. ಅಲ್ಲ, ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಒಬ್ಬರು ಮಹಿಳೆಯರು? ಮಹಿಳೆಯರು ಹಳೇಪುರದವರು ಸರ್. ಹಳೇಪುರ? ಹಳೇಪುರದವ್ರೊಬ್ರು. ಇವರು ಸರ್ ಯಾವುದು ಮರದೂರ್ ಹತ್ರ ಕೆಬ್ಬೆಕೊಪ್ಪಲವ್ರೊಬ್ರು. ಎಲ್ಲ ಅವರಾಗೆ ಬಂದು ಸೇರ್ಕೊಂಡ್ರು, ನೀವು ಆಯ್ಕೆ ಮಾಡ್ಕೊಂಡ್ರು ಸರ್? ನಾವು ಈ ಥರ ಎಲ್ಲ ಪ್ರಚಾರ ಮಾಡಿದೋ, ಅವರಾಗೆ ಬಂದು ಸೇರ್ಕೊಂಡ್ರು ಸರ್. ನಮಗೂ ಅನುಕೂಲ ಇದೆ, ಇದರಲ್ಲಿ ನಮಗೂ ಆಸಕ್ತಿ ಇದೆ, ನಾವು ಮಾಡಬೇಕು ಇದನ್ನು ಅಂತ. ನೀವು ಮೊದಲಿಗೆ ಕಂಪ್ನಿ ಬಗ್ಗೆ ಯಾರಿಂದ ತಿಳ್ಕೊಂಡ್ರಿ, ಯಾರು ನಿಮಗೆ ಮಾಹಿತಿ ಕೊಟ್ಟರು ಸರ್? ನಮಗೆ ಇವರು ಆರ್ಮುಗಮ್ ಅಂದ್ಬಿಟ್ಟು ಒಬ್ರು, ಅವರೊಬ್ರು ಇದರಲ್ಲೆಲ್ಲ ಕೆಲಸ ಮಾಡಿದ್ರು ಸರ್, ಸಮಾಜ ಸೇವಕರಾಗಿ. ಆಯ್ತು. ಇದ್ರಲ್ಲಿ ನಭಾ, ಇದರಲ್ಲಿ ಯಾವುದು ಮೈರಾಳ, ಅದರಲ್ಲೆಲ್ಲ ಕೆಲಸ ಮಾಡಿ ಅವರು ನಮ್ಮನ್ನ ಭೇಟಿಯಾದ್ರು. ಭೇಟಿಯಾದಾಗ ಇದು ಏರಿಯಾ ಚೆನ್ನಾಗಿದೆ, ಮಾಡ್ಬೋದು, ಅವ್ರು ಏನೇನು ಹೇಳಿದ್ರು ನಿಮಗೆ ಅದನ್ನ ಹೇಳಿ ನಮಗೆ ಸರ್. ಅವರು ಈ ಥರ ಇದೆ, ಇದು ಒಂದು ಕಂಪ್ನಿ, ಕಂಪ್ನಿ ನಬಾರ್ಡ್ ಇದಕ್ಕೆಲ್ಲ ಒಂದು ಸವಲತ್ತುಗಳನ್ನು ಒದಗಿಸ್ಕೊಡುತ್ತೆ, ಹಣಕಾಸಿನ ವ್ಯವಸ್ಥೆ ಎಲ್ಲ ಮಾಡಿಕೊಡುತ್ತದೆ, ಇದನ್ನು ಮಾಡ್ಬೋದು ನೀವು, ಅದಕ್ಕೆಲ್ಲ ಸೂಕ್ತ ಆಗಿದ್ದೀರಿ, ಈ ಏರಿಯಾನು ಸೂಕ್ತ ಆಗಿದೆ ಮಾಡ್ಬೋದು ಅಂದ್ಬಿಟ್ಟು ಅವರೆಲ್ಲ ಡೈರೆಕ್ಟ್ರ್ ಹೆಂಗೆ ಮಾಡೋದು, ಆ ಡೈರೆಕ್ಟ್ರ್ ಕೆಲಸಗಳೇನು, ಅಧ್ಯಕ್ಷರ ಕೆಲಸ ಏನು, ಎಮ್ ಡಿ ಕೆಲಸ ಏನು, ಆ ಗ್ರಾಮಗಳಿಗೆ ಹೋದರೆ ರೈತರಿಗೆ ಯಾವ ಥರ ಅವ್ರಿಗೆ ತಿಳುವಳಿಕೆ ಹೇಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಹಲವಾರು ಸಾರಿ ನಮ್ಮ ಗ್ರಾಮಕ್ಕೆ ಬಂದು ಜನಗಳೆಲ್ಲ ರೈತರೆಲ್ಲ ಸೇರಿಸಿ ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ತಿಳುವಳಿಕೆ ಕೊಟ್ಟು ಆಮೇಲೆ ಸೇರ್ದಾರನ್ನು ಮಾಡ್ಕೊಂಡು ಆಮೇಲೆ ಇದನ್ನು ಓಪನ್ ಮಾಡಿದೆ ಸರ್, ನಾವು ಸಾವಯವ ರೈತ ಉತ್ಪಾದಕರ ಕಂಪ್ನಿ ಅನ್ನೋ ಒಂದು ಕಂಪ್ನಿನ. ನೀವೇನು ಅರ್ಥ ಮಾಡ್ಕೊಂಡಿದ್ದೀರಿ ರೈತ ಉತ್ಪಾದಕ ಕಂಪ್ನಿ ಅಂದರೆ? ಸರ್, ರೈತ ಉತ್ಪಾದಕರ ಕಂಪ್ನಿ ಅಂದರೆ ಸರ್, ರೈತರಿಗೆ ಒಂದು ಬೆಳೆದಂಥ ಬೆಳೆಗೆ ಒಂದು ಅನುಕೂಲವಾದಂಥ ನ್ಯಾಯವಾದಂಥ ಬೆಲೆ ಸಿಕ್ಕಬೇಕು, ಒಂದು ಬಿತ್ತನೆ ಬೀಜಗಳು ಗೊಬ್ಬರಗಳು ಸಿಕ್ಕಬೇಕು ಅನ್ನೋದು ಒಂದು, ಜೊತೆಗೆ ಸಾವಯವ ಪದ್ಧತಿ ಮಾಡಬೇಕು. ಯಾಕೆ ಅಂದರೆ ಎಲ್ಲ ಮಾರು ಹೋಗ್ಬಿಟ್ಟಿದ್ದಾರೆ, ಈಗ ರಾಸಾಯನಿಕ ಗೊಬ್ಬರ ಬಳಸೋದು, ಔಷಧಿ ಬಳಸೋದು, ಇದೆಲ್ಲ ಮನುಷ್ಯನಿಗೆ ಭಾಳ ಮಾರಕ ಆಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಹಸು ನಾಲೆ ವಿಷ ಆಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ಯಾಕೆ ಅಂದರೆ ಈ ರಾಸಾಯನಿಕ ವಸ್ತುಗಳು ಬಳಸಿ ಮೇವಿಗೆ ಯೂರಿಯಾ ಹಾಕ್ತಾರೆ, ಯೂರಿಯಾದ ಅಂಶನ ಅದು ತಿಂತದೆ. ಇವತ್ತು ಹಸುನಾಲೆ ವಿಷ ಆಯಿತು ಅಂದರೆ ಇನ್ನು ವಾತಾವರಣ, ಪ್ರಕೃತಿ, ಈ ಸಮಾಜ ಎಷ್ಟೊಂದು ಇದಾಗಿದೆ, ಪ್ರಕೃತಿ ಒಂದು ಈ ವ್ಯವಸ್ಥೆ ಎಲ್ಲ ಹಾಳಾಗಿದೆ ಸರ್. ಅದಕ್ಕೋಸ್ಕರನೇ ಜನಗಳಿಗೆ ಒಂದು ಸಾವಯವ ರೈತ ಪದ್ಧತಿನ ಒಂದು ಅಂತಂತವಾಗಿ, ಪಾಪ ಒಂದು ಅವರು 10 ಎಕರೆ ಮಾಡೋದು ಬೇಡ, ಒಂದು 1/2 ಎಕರೆ 10 ಕ್ವಿಂಟಲ್ ಅರವೆ ಮಾಡೋಂಥ ವ್ಯವಸ್ಥೆ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ ಸರ್ ನಾವು. ಅಂದರೆ ರೈತ ಉತ್ಪಾದಕ ಕಂಪನಿ ಮಾಡ್ಕೊಂಡ್ರೆ ಈ ತರ ಎಲ್ಲ ಅನುಕೂಲ ಇದೆ ಸರ್, ಇದೆ ಇದೆ. ರೈತರ ಉತ್ಪನ್ನಗಳನ್ನು ಖರೀದಿ ಮಾಡಬಹುದು, ಮಾಡಬಹುದು, ರೈತರಿಗೆ ಬೇಕಾದನ್ನು ಕೊಡಬಹುದು, ಸಾವಯವ ಕೃಷಿ ಬಗ್ಗೆ ಮಾಹಿತಿ ಕೊಡಬಹುದು, ಮಣ್ಣು ಪರೀಕ್ಷೆ ಬಗ್ಗೆ ಮಾಹಿತಿ ಕೊಡಬಹುದು. ಸರಿ, ಯಾವಾಗ ತಾವು ಕಂಪನಿ ಆರಂಭ ಮಾಡಿದ್ದು? ಸರ್, 2021 21ರಲ್ಲಿ. ಹೇಗೆ ಕಂಪನಿ ಕಟ್ಟಿದ್ರಿ, ಊರೂರು ಹೇಗೆ ತಿರುಗಿದ್ರಿ, ಹೇಗೆ ಜನರ ಮನ ಒಲಿಸಿದ್ರಿ, ಷೇರನ್ನು ಹೇಗೆ ಸಂಗ್ರಹ ಮಾಡಿದ್ರಿ, ಆರಂಭದಿಂದ ನೀವೇ ಇದ್ರಿ? ಹೌದು ಸರ್, ನಾ ಆರಂಭದಿಂದ ನಾನೇ ಇದ್ದೀನಿ ಸರ್, ನಾನೇ ಇದ್ದೀನಿ. ಹೇಳಿ. ಆರ್ಮುಗಮ್ ಅನ್ನೋರು ಒಬ್ರು ಈಗ ಕೊಳ್ಳೆಗಾಲದಲ್ಲಿದ್ದಾರೆ, ನಮ್ಮಿಂದ ಟ್ರಾನ್ಸ್ಫರ್ ಹೋದ್ರು, ಅವರು ಬಂದರು ನಮ್ಮ ಹತ್ರಕ್ಕೆ, ಬಂದು ಈ ಥರ ಎಲ್ಲ ಗ್ರಾಮಕ್ಕೆಲ್ಲ ಹೋಗಿ ಅವ್ರನ್ನ ರೈತರನ್ನ ಕರೆದು ಕೂರಿಸ್ಕೊಂಡು ಒಂದು ಸ್ಕೂಲ್ ಮನೆ ಹತ್ರ ಕೂರಿಸ್ಕೊಂಡು ಅವ್ರ ಜೊತೆ ಮಾತಾಡಿದ್ರು ಸರ್, ಈ ಥರ ಎಲ್ಲ ಅನುಕೂಲ ಇದೆ ಮಾಡ್ಬೋದು ಅಂತ ಹೇಳಿದಾಗ ಅವರು ಮುಂದಾಗಿ ಬಂದರು ಸರ್, ನಾವು ಸೇರ್ಕಡ್ತೀವಿ, ನಾವು ಸೇರ್ಕಡ್ತೀವಿ ಅಂತ. ಬರೀ ಇಷ್ಟು ಹೇಳಿದ್ದಕ್ಕೆ ಬಂದ್ಬಿಟ್ರೆ? ಹ್ಞೂ ಸರ್, ಬಂದರು ಹೇಳಿದ್ವಲ್ಲ ಸರ್, ನಾವು ಒಂದು 2-3 ಸಾರಿ ಹೇಳಿದ್ದೀವಿ, ಕರೆದು ಒಂದು ವಾರಕ್ಕೊಂದ್ಸಾರಿ ಮೀಟಿಂಗ್ ಕರೆದು ಪ್ರತಿಯೊಂದು ಗ್ರಾಮದಲ್ಲೂ ಹೇಳಿದ್ದೀವಿ ಅವ್ರಿಗೆ. ಆಗ ಈಗೇನು ಮಾಡ್ತಾರೆ ಅವರು, ನಮ್ಗೆ ಒಳ್ಳೇದಾಗಿದೆ ಅಂದ್ಬಿಟ್ಟು ಅವ್ರು ಎಲ್ಲೂ ಹೋಗಲ್ಲ ಸರ್. ಒಂದು ಗೊಬ್ಬರ ಇರ್ಬೋದು, ಒಂದು ಔಷಧಿ ಇರ್ಬೋದು, ತಗೊಳಕ್ಕೆ ನಮ್ಮ ಹತ್ರಕ್ಕೆ ಬರ್ತಾರೆ. ಅಲ್ಲ, ಈಗ ನೀವು ಹಳ್ಳಿಗೆ ಹೋದ್ರಿ, ಹಳ್ಳಿನಲ್ಲಿ ಮೀಟಿಂಗ್ ಮಾಡಿದ್ರಿ, ಎಷ್ಟು ಜನ ಸೇರ್ಕೊಳ್ಳೋರು ಹಳ್ಳಿನಲ್ಲಿ? ಸರ್, ಸೇರೋರು ಒಂದು 20-25 ಜನ ಸೇರೋರು. ಅವರೆಲ್ಲ ಷೇರ್ದನ ಕೊಟ್ರ? ಹ್ಞೂ, ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ. ಅದನ್ನ ನೀವೇ ಇಸ್ಕೊಂಡ್ರಿ ಕಂಪ್ನಿಗೆ? ಹೌದು ಸರ್. ಎಷ್ಟು ಸಂಗ್ರಹ ಮಾಡಿದ್ರಿ ಒಬ್ಬೊಬ್ಬರಿಂದ ಷೇರು? 1,100 ಮಾಡಿದ್ದೀವಿ, 1,000 ರೂಪಾಯಿ ಅದು ಕಂಪ್ನಿಗೆ, 100 ರೂಪಾಯಿ ನಮ್ಮ ಎಕ್ಸ್ಟ್ರಾ ಆಫೀಸ್ ಖರ್ಚಿಗೆ ಅಂದ್ಬಿಟ್ಟು 1,100 ರೂಪಾಯಿ ಅವ್ರಿಗೆ ರಸೀತಿ ಕೊಟ್ಟಿದ್ದೀವಿ ಸರ್. ಎಷ್ಟು ಜನ ಇದ್ದಾರೆ ಈಗ ಷೇರ್ದಾರರು? ಸರ್, ಈಗ ಒಂದು 800 ಜನ ಇದ್ದಾರೆ ಸರ್. 800 ಜನ? 800 ಜನ ಇದ್ದಾರೆ. ಆರಂಭದಲ್ಲೇ ಆದ್ರೆ 800 ಜನ? ಇಲ್ಲ ಇಲ್ಲ ಸರ್, ಆರಂಭದಲ್ಲಿ ಆಗ್ಲಿಲ್ಲ, ಒಂದು 650 ಜನ ಮೊದಲಾದ್ರು. ಈ ವರ್ಷ ಈಗ ಒಂದು ವರ್ಷದಿಂದ ಒಂದು 150 ಜನ ಮಾಡಿ 800 ಜನಕ್ಕೆ ಮಾಡಿದೀವಿ ಸರ್. ಹೌದಾ? ಮತ್ತೆ ಕೇಳ್ತಾ ಇದಾರ? ಕೇಳ್ತಾರೆ ಸರ್, ಬರ್ತೀವಿ ಅಂತ ಕೇಳ್ತಾ ಇದಾರೆ ಸರ್. ಅಲ್ಲಿ ಬಂದವರೆಲ್ಲ ನಾವೆಲ್ಲ ಒಂದು 50 ರೂಪಾಯಿ ಕಮ್ಮಿ ಕೊಡ್ತೀವಲ್ಲ ಸರ್ ಗೊಬ್ಬರ ಔಷಧಿ ಎಲ್ಲ, ಅದಕ್ಕೆ ನಮಗೂ ಒಂದು ಸೇರಿ ಕೊಡಿ ಕೊಡಿ ಅಂದ್ಬಿಟ್ಟು ಅವರೇ ಬಂದು ವಾರಂಟ್ರಿಗೆ ಅವರೇ ಮಾಡಿಸ್ತಾರೆ ಸರ್. ನಬಾರ್ಡ್ ನೆರವು ಸಿಗುತ್ತೆ ಅಂತಂದ್ರಲ್ಲ, ಏನೇನು ಕೊಟ್ಟಿದ್ದಾರೆ ನಬಾರ್ಡ್ ನೆರವು ತಮಗೆ? ಸರ್, ನಮಗೆ 1,100 ರೂಪಾಯಿ ಕಟ್ಟಿದ್ರಲ್ಲ, ಅವ್ರಿಗೆ 1,000 ರೂಪಾಯಿ ಮ್ಯಾಚಿಂಗ್ ಗ್ರಾಂಟ್ ಒಂದು ಕೊಟ್ಟಿದ್ದಾರೆ, ಅದು ರೈತರ ಹೆಸರಲ್ಲೇ ಇರಲಿ ಅಂತ. ಜೊತೆಗೆ 3 ವರ್ಷಕ್ಕಂಟ ಅವ್ರು ಮೇಂಟೈನ್ ಮಾಡೋಕ್ಕೆ ರೂಮ್ ಬಾಡಿಗೆ, ಅಲ್ಲಿ ಮಾಡೋ ಮಕ್ಕಳಿಗೆ ಸಂಬಳ, ಅಲ್ಲಿ ಒಬ್ಬರು ಇಬ್ಬರು ಕೆಲಸಕ್ಕೆ ತಗೋತೀವಿ ಅವ್ರಿಗೆ ಸಂಬಳ ಕೊಟ್ಟಿದ್ದಾರೆ ಸರ್ 3 ವರ್ಷಕ್ಕಂಟ. ಅದನ್ನು ಇನ್ನು 3 ವರ್ಷ ನಾವು ಮುಂದುವರಿಸಿ ಅಂದ್ಬಿಟ್ಟು ನಾವು ಮತ್ತೆ ಕೇಳ್ಕೊಂಡಿದ್ದೀವಿ ಸರ್. ಎಲ್ಲ ನಾವು FEO ಟ್ರೈನಿಂಗ್ ಹೋಗಿದಾಗ ವಿಕಾಸ್ ಅನ್ನೋರ ಜೊತೆ ಮಾತಾಡಿ ಮುಂದುವರ್ಸ್ಕೊಡಿ ಸರ್ ಅದು. ಯಾಕೆ ಅಂದರೆ ಮಗು 3 ವರ್ಷಕ್ಕೆ ಓಡಾಡೋಕ್ಕಾಗಲ್ಲ, ಅದು ಒಂದು 6 ವರ್ಷ ಆದರೆ ಸ್ವಲ್ಪ ಹೆಂಗೋ ನಡ್ಕ ಹೋಯ್ತದೆ ಅಂತೇಳಿ. 6 ವರ್ಷಕ್ಕೂ ಓಡಾಡೋಕ್ಕಾಗಲ್ಲ, ಆಗಲ್ಲ, ಆದ್ರೂ ಹೆಂಗೋ ನಮ್ಮ ವ್ಯವಸ್ಥೆ ಇದೆಯಲ್ಲ ಅದು ಸ್ವಲ್ಪ ಬಲ ಗೊಳಿಸ್ಕೊತೀವಿ. 3 ವರ್ಷಕ್ಕೆ ಮಾಡ್ಕೋಬಹುದಲ್ಲ ಅದನ್ನ? ಅಲ್ಲ, ಮಾಡ್ಕೋಬಹುದಿತ್ತು, ಬಟ್ ನಮ್ಗೆ ಅನುಭವ ಆಗದೆ 3 ವರ್ಷ ಬೇಕಾಯ್ತಲ್ಲ, ಅದೆಲ್ಲ ಹೆಂಗೆಂಗ್ ಮಾಡೋದು ಅನ್ನೋದು 3 ವರ್ಷ ಬೇಕಾಯ್ತಲ್ಲ ಸರ್ ನಮ್ಗೆ ಅದರ ಅನುಭವ ತಗೊಳಕ್ಕೆ. ಆಯ್ತು, ಏನೇನು ಅನುಭವ ತಗೊಂಡಿದ್ದೀರಿ ಹೇಳಿ. ಅನುಭವ ತಗೊಂಡಿದ್ದೀವಿ ಸರ್, ಈಗ ಇದನ್ನ ನಡೆಸ್ಬೋದು, ಯಾವುದೇ ಕಾರಣಕ್ಕೂ ಇದನ್ನ ಬಿಡೋಕ್ಕಾಗಲ್ಲ, ದೊಡ್ಡದಾಗಿ ಮಾಡವ, ಈಗ ಮೂರು ಜನ ಕೆಲಸಕ್ಕೆ ತಕತಿದ್ದೀವಿ, ಒಂದು 30 ಜನ ತಗೋಬೇಕು. ಒಂದು ಅವರೆಕಾಯಿ ಸೀಸನ್ ಎಲ್ಲ ಅವರೆಕಾಯಿ ತಗೊಂಡು ಚಿದಕ್ದವರೆ ಮಾಡಿ ಅದನ್ನು ಮಾರಾಟ ಮಾಡಬೇಕು. ಆಮೇಲೆ ಕೊಕ್ಕೊಪೀಟು ಟ್ರೈ ಗೊಬ್ಬರ ಅಂತ ಬಂದಿದೆ, ಈಗ ನಮಗೆಲ್ಲ ಭಾಳ ಅವಶ್ಯಕತೆ ಇದೆ ನರ್ಸರಿಗೆ. ಹೊಗೆ ಸೊಪ್ಪು ಟ್ರೈ ಮಾಡೋಕ್ಕೆ, ಹೊಗೆ ಸಸಿಗಳು ಟ್ರೈ ಮಾಡೋಕ್ಕೆ, ಮೆಣಸಿ ಸಸಿ ಟ್ರೈ ಮಾಡೋಕ್ಕೆ, ಪ್ರತಿಯೊಂದಕ್ಕೂ ಟ್ರೈ ಮಾಡ್ತಾ ಇದ್ದಾರೆ ಸರ್. ಈಗ ಅದೊಂದೊಂದು ಮಾಡಬೇಕು ಪ್ರೊಜೆಕ್ಟ್ ಅಂತ ಇದ್ದೀವಿ ಸರ್. ಅಲ್ಲೇ ಜಾಗ ಇದೆ ವಿಶಾಲವಾಗಿ, ನಮ್ಮ ಅಧ್ಯಕ್ಷರದೇ ಜಾಗ ಇದೆ, ಅಲ್ಲೇ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಪ್ಲಾನ್ ಹಾಕಂದಿದ್ದೀವಿ ಸರ್. ಈಗ ಕಂಪ್ನಿ ಬಗ್ಗೆ ಅರ್ಥ ಮಾಡ್ಕೊಳಕ್ ಮೂರು ವರ್ಷ ಆಯ್ತು ಅಂದ್ರೆ ಏನ್ ಅರ್ಥ ಮಾಡ್ಕೊಂಡಿದ್ರಿ ಕಂಪ್ನಿ ಬಗ್ಗೆ ಹೇಳಿ? ಅದೇ ಸರ್, ರೈತರಿಗೆ ಅನುಕೂಲ ಆಯ್ತಾ ಇದೆಯಲ್ಲ, ನಾವ್ ಯಾಕೆ ಇದನ್ನ ಮುಂದಕ್ಕೆ ಇನ್ನು ದೊಡ್ಡದಾಗಿ ಮಾಡಬಾರ್ದು? ನಾವು ಮಾಡಿದ್ರೆ ಈಗ ಮೂರು ಜನ ಇರೋರು ಒಂದು 10 ಜನ ಕೆಲಸ ಮಾಡ್ಬೋದು ಇಲ್ಲಿ. ಈಗ ಬಿಸ್ನೆಸ್ ಕಂಪ್ನಿ ಅಂತ ಮಾಡಿದೀವಿ, ಒಂದು ಬಿಸ್ನೆಸ್ ಬಗ್ಗೆ ಈಗ ಅಪ್ಲೈ ಇರ್ಬೋದು. ಬಿಸ್ನೆಸ್ ಇಲ್ಲಿವರೆಗೂ ಮಾಡಿದಿರಿ ಹೇಳಿ? ಮಾಡಿದೀವಿ ಸರ್. ಈಗ ಫಸ್ಟ್ ಮೊದಲಿಗೆ ತರಕಾರಿ ತೆಗೆದು ಮಾರಾಟ ಮಾಡ್ದು. ಎಲ್ಲೆಲ್ಲಿಂದ ಯಾವ್ಯಾವ ತರಕಾರಿ ಖರೀದಿ ಮಾಡಿದ್ರಿ ಸರ್? ಕುಂಬಳಕಾಯಿ, ಬದನೆಕಾಯಿ, ಟೊಮೊಟೊ ಎಲ್ಲಾನು ಖರೀದಿ ಮಾಡಿ ಮಾಲ್ಗಳಿಗೆ ಹಾಕ್ತ ಸರ್ ಬೆಂಗಳೂರಿಗೆ. ಯಾವ ಇಸ್ವಿನಲ್ಲಿ ಮಾಡಿದ್ದೀನಿ ನಾನು? ಅದನ್ನ 2022 ಮಾಡ್ದೆ ಸರ್. ಹೌದಾ? ಹೌದು ಸರ್. ಅಂದ್ರೆ ಎಷ್ಟು ಜನ ರೈತರಿಂದ ಖರೀದಿ ಮಾಡಿದ್ರಿ ಅಂದಾಜು? ಅಂದಾಜು ಒಂದು 40 ಜನ ರೈತರಿಂದ ಖರೀದಿ ಮಾಡಿದ್ದೆ ಸರ್. ಆಮೇಲೆ ತೆಂಗಿನಕಾಯಿ ಖರೀದಿ ಮಾಡಿದ್ದು. ಅಲ್ಲ, ತರಕಾರಿ ಹೇಳಿ, ಅದನ್ನ ಎಲ್ಲ ಹಾಕಿದ್ರಿ? ಬೆಂಗಳೂರಿಗೆ ಹಾಕ್ತ ಸರ್. ಹೌದಾ? ಹೇಗೆ ಪರಿಚಯ ಮಾಡ್ಕೊಂಡ್ರಿ ಮಾಲ್ಗಳನ್ನೆಲ್ಲ? ನಮ್ಮ ಇವ್ರಿಗೆ ಮೊದ್ಲಿದ್ರಲ್ಲ ಸಿಒ ಆರ್ಮುಗ ಬಂದ್ರಲ್ಲ, ಅವ್ರಿಗೆ ಅವ್ರದೆಲ್ಲ ನಂಬರ್ ಲಿಂಕ್ ಇತ್ತು ಸರ್. ಆ ಲಿಂಕ್ ನಂಬರ್ ತಕ್ಕಂತಕ್ಕಂದ್ ಹಾಕ್ತ ಸರ್. ಹೌದಾ? ಹೌದು ಸರ್. ಅಂದ್ರೆ ಈ ಕಡೆಯಿಂದ ಜನರಿಂದ ಖರೀದಿ ಮಾಡಿ ಅವರೆಕಾಯಿ, ತರಕಾರಿ, ಕುಂಬಳಕಾಯಿ, ಕೋಸು, ಟೊಮೊಟೊ ಎಲ್ಲಾನು ಕಳಿಸ್ಕೊಟ್ಟ ಸರ್. ಏನ್ ನಿಮ್ಗೇನ್ ಅನುಕೂಲ ಆಯ್ತು ಕಂಪ್ನಿಗೆ ಸರ್? ಕಂಪ್ನಿಗೆ ಅದರಿಂದ ಈಗ ನಮ್ಗೆ ಈಗ 100 ರೂಪಾಯಿಗೆ 1-5 ರೂಪಾಯಿ ಲಾಭ. 100 ರೂಪಾಯಿ ವ್ಯವಹಾರ ಮಾಡಿದ್ರೆ ಒಂದು 3-4 ರೂಪಾಯಿ ಲಾಭ ಬರೋ ತರ ವ್ಯವಹಾರ ಮಾಡಿ ಕಳಿಸ್ತದೆ. ಹೌದಾ? ಹೌದು ಸರ್. ಬಂಡವಾಳಕ್ಕೆ ಏನ್ ಮಾಡಿದ್ರಿ? ಬಂಡವಾಳ ಇತ್ತಲ್ಲ ಸರ್ ನಮ್ಮ ಹತ್ರ, ಈಗ ನಬಾರ್ಡ್ ಅವರು ಮ್ಯಾಚಿಂಗ್ ಗ್ರಾಂಟ್ ಒಂದು ಕೊಟ್ಟರು, ಅದ್ರ ಜೊತೆಗೆ ಈ ಮೇಂಟೆನೆನ್ಸ್ ಕೊಟ್ಟರು. ಇದ್ರದ್ದು ಇತ್ತಲ್ಲ ಸರ್ ನಮ್ದು ಸೇರ್ದಾರರದು, ಅದ್ರದ್ದೇನು ಸೇರ್ದಾರದೇನು ಜಾಸ್ತಿ ತಗೊಂಡಿಲ್ಲ ನಾವು. ಅದ್ರ ಜೊತೆಗೆ ಈಗ ಸಾಲನು ಕೊಟ್ಟಿದ್ದಾರೆ ನಮ್ಗೆ ಒಂದು 5 ಲಕ್ಷ ನಬಾರ್ಡ್ ಅವರು, ನ್ಯಾಪ್ ಕಿಶನ್ ಅಂದ್ಬಿಟ್ಟು ಅವರು ಒಂದು 5 ಲಕ್ಷ ಸಾಲ ಕೊಟ್ಟಿದ್ದಾರೆ. ಸರಿ, ಅದನ್ನೇ ಮೇಂಟೈನ್ ಮಾಡ್ತಾ ಇದೀವಿ ಸರ್. ಈಗ ಅಂದ್ರೆ ನಿಮ್ಮ ಕಡೆ ತರಕಾರಿ ಜಾಸ್ತಿ ಬೆಳೀತಾರ? ಹ್ಞೂ ಸರ್, ತರಕಾರಿನು ಬೆಳೀತಾರೆ. ಏನೇನು ತರಕಾರಿ ಬೆಳೀತಾರೆ ನಿಮ್ಮ ಕಡೆ? ಬದನೆ, ಟೊಮೊಟೊ, ಕೋಸು, ಮೆಣಸಿನಕಾಯಿ, ಕುಂಬಳಕಾಯಿ ಬೆಳೀತಾರೆ ಸರ್. ಶುಂಠಿ, ಅರಿಶಿನ ಬೆಳೀತಾರೆ ಸರ್. ನೀವು ತರಕಾರಿ ಬೆಳೆಯಲ್ವಾ ಚಂದ್ರಶೇಖರ್ ಅವರೇ? ಸರ್, ನಾವು ತರಕಾರಿ ಬೆಳೀತಾ ಇದ್ದೋ, ಬೆಳೆದಿದ್ದು ಹೋ ಸರಿ ಸ್ವಲ್ಪ ಬೆಳೆದಿದ್ದೀವಿ, ಬದನೆ ಟೊಮೊಟೊ ಬೆಳೆದಿದ್ದೀವಿ ತರಕಾರಿನ. ಹೋ ಸರ್ ರೈಟ್ ಬಿದ್ದೋಗ್ಬಿಡ್ತು ಸರ್. ಅದ್ರದ್ದು ಏನ್ ಸಮಸ್ಯೆ ತರಕಾರಿ ಬೆಳೆಯೋರದ್ದು ಸರ್? ತರಕಾರಿ ಬೆಳೆಯೋರ್ದು ಸಮಸ್ಯೆ ಏನು ಅಂದ್ರೆ, ಈ ರೈತ ಒಂದ್ಸಾರಿ 100 ರೂಪಾಯಿ ಆಗೋಯ್ತೆ ಟೊಮೊಟೊ ಅಂದಾಗ ಎಲ್ಲ ರೈತರು ಅದೇ ಹಾಕ್ಬಿಡ್ತಾರೆ. ಬದನೆಕಾಯಿ 80 ರೂಪಾಯಿ ಆಯ್ತು ಅಂದ್ರೆ ಬದನೇನೆ ಹಾಕ್ಬಿಡ್ತಾರೆ ಜನ. ಇದು ರೈತರದ್ದು ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ, ರೈಟ್ ಇದೆಯಲ್ಲ ಹಾಕ್ಬಿಡೋ ಅಂತ. ಅದು ಯಾವಾಗ ಬಿದೋಯ್ತಿ ಅಂತ ರೈತರಿಗೆ ಗೊತ್ತಿಲ್ಲ. ಈ ಕಂಪ್ನಿ ಮಾಡಿದ್ರೆ ಏನಾದ್ರು ಅನುಕೂಲ ಆಗ್ಬೋದಾ ಸರ್? ಅನುಕೂಲ ಆಗುತ್ತೆ. ಈಗ ಬೆಂಬಲ ಬೆಲೆ ಕೊಟ್ಟಿದ್ದಾರೆ ಶುಂಠಿಗೆ ಸರ್ಕಾರ, ಒಂದು 2,400 ರೂಪಾಯಿ ತಗತ್ತೀವಿ ಅಂತ. ಆ ಥರ ನಾವು ಕಂಪ್ನಿಯವರು ಕಂಪ್ನಿನೇ ತಕೊಂಡು ನಾವು ಈಗ ಇನ್ನೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ, ಮುಸ್ಕುನ್ ಜೋಳ ಸಂಗ್ರಹಣೆ ಮಾಡುವ, ರಾಗಿ ಸಂಗ್ರಹಣೆ ಮಾಡುವ ಅಂತ. ಆಗ ಕಂಪ್ನಿಗೆ ಅನುಕೂಲ ಆಗುತ್ತೆ ಸರ್. ಈಗ ತರಕಾರಿ ವಿಚಾರದಲ್ಲಿ ಹೇಳಿ, ತರಕಾರಿನೇ ಸರ್, ತರಕಾರಿನೇ ತಕ್ಕೊಂಡು ಕಳಿಸಿದ್ರೆ ರೈತರಿಗೆ. ಆಮೇಲೆ ಈಗ ನಾವು ಈಗ ಶೇಖರಣಾ ಘಟಕ ಅಂತ ಮಾಡಬೇಕಲ್ಲ, ಈಗ ಎಸಿ ಥರ ಮಾಡಿ ಅದನ್ನು ಮಾಡಿ ರೈತರಲ್ಲಿ ತೆಗೆದು ಇಟ್ಕೊಂಡು ಅದನ್ನು ಮಾಲ್ಗಳಿಗೆ ಕಳಿಸ್ಬೇಕು ಅಂದ್ಬಿಟ್ಟು ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ ಸರ್. ಈಗ ಅಂದ್ರೆ ನಿಮ್ಮ ಉದ್ದೇಶ ಈ ಶಿಥಿಲೀಕರಣ ಮುಖಾಂತರ ಅದನ್ನು ಮಾಡಿ ಕಳಿಸ್ಬೇಕು ರೈತರಿಂದ. ಅಂದ್ರೆ ತರಕಾರಿ ಬೆಳೆಯೋ ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ಸರ್. ಅಲ್ವೇ? ಹೌದು ಸರ್. ಈಗ ನಿಮ್ಮ ಕಂಪನಿ ಆಡಳಿತ ಕಚೇರಿ ಎಲ್ಲಿದೆ ಸರ್? ನಮ್ದು ಆಡಳಿತ ಕಚೇರಿ ನಮ್ಮಲ್ಲೇ ಇದೆ. ಎಲ್ಲಿ ನಮ್ಮಲ್ಲಿ ಅಂದ್ರೆ? ಅಂದ್ರೆ ಬನ್ನಿಕುಪ್ಪೆ ನಮ್ಮ ಆಫೀಸ್ ಮೇಲೆ ಇದೆ. ಸಿಒ ಇದಾರೆ ಒಬ್ರು, ಆ ಸಿಒನೇ ಎಲ್ಲ ಮೇಂಟೈನ್ ಮಾಡ್ತಾ ಇದಾರೆ. ಈಗಲೂ ಇದಾರೆ, ಬಂದಿದ್ದಾರೆ, ಈಗೆಲ್ಲ ಮೇಂಟೈನ್ ಮಾಡ್ತಾವ್ರೆ. ಅಂದ್ರೆ ಆಡಳಿತ ಕಚೇರಿ ಅಂತ ಒಂದು ಮಾಡ್ಕೊಂಡಿದ್ದೀವಿ ಸರ್. ಪಕ್ಕದಲ್ಲಿ ಒಂದು ರೂಮ್ ಇದೆ, ಅಲ್ಲಿ ನಾವು ಅಧ್ಯಕ್ಷರು, ನಾವು ಡೈರೆಕ್ಟರ್ಗಳು ಮೀಟಿಂಗ್ ಸೇರಕ್ಕೆ ಬೇರೆ ಸಪರೇಟ್ ಒಂದು ರೂಮ್ ಮಾಡ್ಕೊಂಡಿದ್ದೀವಿ ಸರ್. ಈ ಉತ್ಪನ್ನಗಳನ್ನೆಲ್ಲ ಮಾರಕ್ಕೆ ಏನ್ ಮಾಡ್ತೀರಿ? ಒಂದು ಜಾಗ ತಗೊಂಡಿದ್ದೀರಿ? ಹೌದು ಸರ್, ಜಾಗ ದೊಡ್ಡದಾಗಿ ಮಳಿಗೆನೇ ಇದೇ ಮಾಡಿದೀವಿ ಸರ್. ಗೋಡನ್ನು ಮಳಿಗೆ ಮಾಡಿದ್ದೀರಿ? ಹೌದು ಸರ್, 4 ಮಳಿಗೆ ಮಾಡಿದೀವಿ. ಹಿಂದ್ಗಡೆ ಒಂದು ಗೋಡನ್ ಮಾಡಿದೀವಿ, ಆಫೀಸ್ಗೆ ಬೇರೆ ಒಂದು ಗೋಡನ್ ಇದೆ. ಈಗಲೂ ಕೂಡ ಆಫೀಸ್ಗೆ 4,000 ರೂಪಾಯಿ ಬಾಡಿಗೆ ಕೊಡ್ತಾ ಇದೆ ಸರ್ ನಬಾರ್ಡವರು. ಹೌದಾ? ಹೌದು ಸರ್. ನಿಮ್ದೇ ಗೋಡನ್? ನಮ್ದೇ, ಅಧ್ಯಕ್ಷರ ಜಾಗದಲ್ಲಿ ಅವೆಲ್ಲ ಮಾಡಿದ್ವಿ. ಬಂಡವಾಳ ಎಲ್ಲ? ಬಂಡವಾಳ ಎಲ್ಲ ನಬಾರ್ಡ್ ಅವ್ರು ಕೊಟ್ಟರು. ಆಮೇಲೆ ನಾವು ಸೇರ್ದಾರ ಹತ್ರ ಕರೆಕ್ಟ್ ಮಾಡಿದೀವಲ್ಲ, ಅದೆಲ್ಲ ಕ್ರೋಢೀಕರಣ ಮಾಡಿ ಬ್ಯಾಂಕಲ್ಲಿ ಇದೆ. ಬ್ಯಾಂಕ್ ಚೆಕ್ ಮುಖಾಂತರ ಕೊಡ್ತೀವಿ, ಯಾವುದು ಕ್ಯಾಶ್ ಮುಖಾಂತರ ಯಾವುದು ಕೊಡಲ್ಲ, ಚೆಕ್ ಮುಖಾಂತರ ಕೊಡ್ತೀವಿ. ಈಗ ನೀವೇ MD? ಹೌದು ಸರ್, ನಾನೇ MD. ಚೇರ್ಮನ್ ಒಬ್ರಿದಾರ? ಹ್ಞೂ, ಅಧ್ಯಕ್ಷರು ಒಬ್ರಿದ್ದಾರೆ. ಹೌದಾ, ನಿಮ್ಮ ಕೆಲಸ ಏನು? ಅಧ್ಯಕ್ಷರು ನಾನು ಸಿಒ, ಮೂರು ಕೂಡ ಚೆಕ್ಗೆ ಸೈನ್ ಇಡ್ತಿರ್ತದೆ ಸರ್, ಅಲ್ಲಿ ಒಬ್ಬರು ಸೈನ್ ಮಾಡೋಂಗಿಲ್ಲ, ಮೂರು ಜನನು ಅದು ಸರಿ ಇದೆಯಾ ಅವ್ರು ಮಾಡಿರೋ ಸರಿ ಇದೆಯಾ ಪರಿಶೀಲಿಸಿ ಆ ಚೆಕ್ ಎಲ್ಲಿಗೆ ಹೋಗ್ಬೇಕು ಯಾತಕ್ಕೆ ಹೋಗ್ಬೇಕು ಅದರಿಂದ ಏನು ರಶೀತಿ ಬಂದಿದೆಯಾ ಅದಕ್ಕೆ. ನಮಗೀಗ ಪದಾರ್ಥ ಬಂದಿದೆ, ಈಗ ಟಾರ್ಪಲ್ ಬರ್ತದೆ, ಗೊಬ್ಬರ ಬರ್ತದೆ, ಔಷಧಿಗಳು ಬರ್ತದೆ, ಅದು ಇನ್ ಟೈಮ್ ಬಂದಿದೆ ಅದು ಯಾವ ಟೈಮ್ ಬಂದಿದೆ ಅಂತೆಲ್ಲ ಚೆಕ್ ಮಾಡಿ ನಾವು ಮೂರು ಜನನು ಸೈನ್ ಮಾಡ್ಬೇಕು ಸರ್ ಚೆಕ್ಗೆ. ಚೆಕ್ಕಿಗೆ ಸೈನ್ ಮಾಡೋದು ಒಂದೇ ಕೆಲಸನಾ? ಇಲ್ಲ ಇಲ್ಲ ಸರ್, ಬೇರೆ ಥರ ಎಲ್ಲ ನೋಡ್ತಾ ಇರ್ತೀವಲ್ಲ ಸರ್. ಏನೇನು ಕೆಲಸ ಮಾಡ್ತೀರಾ ನೀವು? ಗೊಬ್ಬರ ಸ್ಟಾಕ್ ಇದೆಯಾ, ಎಷ್ಟು ಹೋಗಿದೆ ಇವತ್ತು, ಎಷ್ಟಿನ ಉಳ್ಕೊಂಡಿದೆ ಅದನ್ನ ಚೆಕ್ ಮಾಡ್ತೀವಿ ಸರ್. ಆಯ್ತು. ಡೈಲಿ ಅದನ್ನ ಸಿಒ ಆದವರು ಪ್ರತಿಯೊಂದು ಮೊಬೈಲ್ಗೂ ನಮ್ಮ ಡೈರೆಕ್ಟರ್ ಮೊಬೈಲ್ಗಳು ಕಳಿಸ್ಬೇಕು, ಇಷ್ಟು ವ್ಯಾಪಾರ ಆಗಿದೆ, ಇಷ್ಟು ಅಮೌಂಟ್ ಆಗಿದೆ, ಇಷ್ಟು ಪದಾರ್ಥ ಹೊರಗಡೆ ಹೋಗಿದೆ, ಇಷ್ಟು ಪದಾರ್ಥ ಒಳಗಡೆ ಬಂದಿದೆ ಅನ್ನೋದೆಲ್ಲ ನೋಡ್ತಾ ಇರ್ತೀವಿ ಸರ್ ನಾವು. ಆಯ್ತು, ಒಂದು ಲೆಕ್ಕಾಚಾರ ವ್ಯವಹಾರ ನೋಡ್ತೀವಿ ನೋಡ್ತಾ ಇರ್ತೀನಿ ಸರ್. ಆಮೇಲೆ ಅಷ್ಟೇನಾ ಅಥವಾ ಇನ್ನೇನಾದ್ರೂ ಕೆಲಸ ಇನ್ನೂ ಇದೆ ಸರ್? ಕೆಲಸ ಇದೆ ಹೇಳಿ. ಜೊತೆಗೆ ಬಿಸ್ನೆಸ್ಗೆ ಏನೇನು ಮಾಡ್ಬೇಕು ಮುಂದಕ್ಕೆ, ಮುಂದಿನ ಸ್ಟೆಪ್ ಏನು ಮಾಡ್ಬೋದು ಆ ಏರಿಯಾದಲ್ಲಿ, ಈಗ ಅಲ್ಲಿ ಮಡಿಕೇರಿ ಮೈಸೂರು ಮೇನ್ ರೋಡು ಅಲ್ಲಿ ಬಿಸ್ನೆಸ್ಗೆ ಇನ್ನೇನೇನು ಮಾಡ್ಬೋದು, ಏನು ಮಾಡ್ಬೋದು? ಅದೇ ಸರ್, ಈಗ ನಾನು ಹೇಳಿದ್ನಲ್ಲ, ಈಗ ಕೊಕ್ಕೋ ಪಿಟ್ ಮಾಡ್ಬೋದು, ಸಂಸ್ಕರಣಾ ಘಟಕ ಮಾಡ್ಬೋದು, ಅದ್ರ ಜೊತೆಗೆ ಇದನ್ನು ಮಾಡ್ಬೋದು ಸರ್. ಈಗ ನಾವು ಇನ್ನೊಂದು ಕಾನ್ಸೆಪ್ಟ್ ಏನು ಇಟ್ಕೊಂಡಿದ್ದೀವಿ ಅಂದರೆ ನೀರಿನ ಘಟಕ, ಜನಗಳಿಗೆ ಅಲ್ಲಿ ನೀರು ಅನುಕೂಲ ಆಗಬೇಕು. ಈಗ ಒಂದು 5 ರುಪೀಸ್ ಕಾಯಿನ್ ಹಾಕಿದ್ರೆ ನೀರು ಬರುತ್ತಿಲ್ಲ, ಆ ಥರದ್ದೊಂದು ಘಟಕ ಮಾಡವ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಸರ್ ಅಲ್ಲಿ. ಎಲ್ಲ ಮಾಡುವ ಮಾಡುವ ಮಾಡುವ ಇಲ್ಲ ಸರ್, ಮಾಡಿದೀವಿ. ಈಗ ಮಾಡಿರೋದು ಏನೇನು ಹೇಳಿ? ಮಾಡಿರೋದು ರೈತರಿಗೆ ತರಕಾರಿ ಕಳಿಸ್ಬೇಕು ಅನ್ನೋದೊಂದು, ಕಳಿಸ್ಬೇಕು ಕರೆಕ್ಟ್ ಇನ್ ಟೈಮ್ಗೆ ಅವ್ರು ಕಳಿಸ್ಬೇಕು, ಕಟಾವು ಮಾಡಿ ಅನ್ನೋದೊಂದು ಕಳಿಸಿದ್ದೀವಿ. ಬಟ್ ಈಗ ಅವ್ರಿಗೆ ಔಷಧಿ ಗೊಬ್ಬರಗಳು ಇನ್ ಟೈಮಿಗೆ ದೊರಕಬೇಕು, ಅದು ಒಂದು 50 ರೂಪಾಯಿ ಕಮ್ಮಿಲಿ ಬೇರೆ ಅಂಗಡಿಗಳಿಗಿಂತ ಕಮ್ಮಿಲಿ ತಲುಪಬೇಕು ಅನ್ನೋದನ್ನ ಮಾಡ್ತಾ ಇದ್ದೀವಿ. ಟಾರ್ಪಾಲ್ಗಳ ತರಿಸಿ ಕೊಡ್ತಾ ಇದೀವಿ ಇನ್ ಟೈಮ್ಗೆ. ಏನೇನು ಮಾರ್ತಿದ್ರೆ ನಿಮ್ಮ ಅಂಗಡಿನಲ್ಲಿ ಅದನ್ನ ಹೇಳಿ ಮೊದಲು ಸರ್. ನಮ್ಮ ಅಂಗಡಿಗಳಲ್ಲಿ ನಮ್ಮ ಎಫ್ಇಒದಲ್ಲಿ ಔಷಧಿ ಗೊಬ್ಬರ ಅದ್ರ ಜೊತೆಗೆ ಸಾವಯವ ಪದ್ಧತಿ ಹೆಂಗ್ ಬಳಸ್ಬೇಕು ಅದ್ರ ಬಗ್ಗೆ ಮಣ್ಣು ಪರೀಕ್ಷೆ ಮಾಡಿಸ್ಕೊಡ್ತೀವಿ, ಅದ್ರ ಬಗ್ಗೆ ತಜ್ಞರಿಂದ ಕರ್ಕೊಂಡ್ಬಂದು ರೈತರಿಗೆ ಸ್ವಲ್ಪ ತಿಳುವಳಿಕೆ ಹೇಳಿಸ್ತೀವಿ ಸರ್ ಅವ್ರಿಗೆ. ಅಂದ್ರೆ ಬೀಜ ರೈತರಿಗೆ ಬೇಕಾಗಿರೋದು ಈಗ ಸದ್ಯಕ್ಕೆ ಅಷ್ಟು ಮಾರ್ತಾ ಇದೀವಿ ಸರ್. ರೈತರದ್ದು ಬೆಳೆದ್ ತಗೊಳ್ತಾ ಇದೀವಿ, ಅಷ್ಟನ್ನ ರೈತರು ಕೊಡ್ತಾ ಇದೀವಿ. ಈಗ ತರಕಾರಿ ತಗೋತಿರಲ್ಲ, ಅದನ್ನ ಅಲ್ಲೇ ಮಾರೋದಕ್ಕೆ ಏನಾದ್ರು ಮಳಿಗೆ ಹಾಕೊಂಡಿದ್ದೀರಾ? ಇಲ್ಲ ಸರ್, ಮಾಡ್ಬೇಕು ಮೇನ್ ರೋಡಲ್ಲೇ ಇತ್ತು, ಮಾಡ್ಬೇಕು ಅಂತ ಅದೊಂದು ಕಾನ್ಸೆಪ್ಟ್ ಇತ್ತು. ಕೆಲವರು ಕೆಲಸಕ್ಕೆ ಬಂದ್ಬಿಟ್ಟು ಇಬ್ರು ಹೊರಟೋಗ್ಬಿಟ್ರಲ್ಲ, ಅದರಿಂದ ಅದನ್ನು ಸ್ಥಗಿತ ಮಾಡಿದೀವಿ. ಈಗ ಅದು ಮೇನ್ ರೋಡಲ್ಲಿ ಇರೋದ್ರಿಂದ ನಡೀತದೆ ಸರ್ ಅದು ತರಕಾರಿ. ಅಂದ್ರೆ ಇನ್ನೂ ಎಲ್ಲ ಆಲೋಚನಾ ಹಂತದಲ್ಲೇ ಇದೆ. ಹಂತದಲ್ಲೇ ಇದೆ. ಆಯ್ತು. ಈಗ 2021ರಲ್ಲಲ್ವಾ ನಿಮ್ಮ ಕಂಪನಿ ಶುರುವಾಗಿದ್ದು? ಮೊದಲನೇ ವರ್ಷ ಎಷ್ಟು ಬಿಸ್ನೆಸ್ ಮಾಡಿದ್ರಿ? ಮೊದಲನೇ ವರ್ಷ ಒಂದು 14 ಲಕ್ಷ ಟರ್ನ್ ಓವರ್ ಆಯ್ತು ಸರ್. ಎರಡನೇ ವರ್ಷ ಒಂದು 20 ಲಕ್ಷ ಆಯ್ತು. ಮೂರನೇ ವರ್ಷ ಒಂದು 40 ಲಕ್ಷ. ನಾಲ್ಕನೇ ವರ್ಷ 70 ಲಕ್ಷಕ್ಕೆ ಹೋಗಿದ್ದೀವಿ ಸರ್. ಈಗ ಈ ವರ್ಷ ಅದೇ ಈ ವರ್ಷನೇ ಸರ್ 70 ಲಕ್ಷಕ್ಕೆ ಬಂದಿದ್ದೀವಿ. 70 ಲಕ್ಷ ಮಾಡಿದ್ರೆ ಆಗ್ಲೇ ಸರ್, 70 ಲಕ್ಷಕ್ಕೂ ಜಾಸ್ತಿ ಮಾಡಿದೀವಿ ಸರ್. ಹೌದಾ? 37 ಲಕ್ಷ ಮಾಡಿದೀವಿ. 3 ವರ್ಷಕ್ಕೆ ಎಷ್ಟು ಮಾಡ್ತೀರಿ? 1 ಕೋಟಿ ಮೇಲ್ ಹೋಗ್ಬೇಕು ಅಂತಿದೆ ಸರ್ ನಮ್ಮ ಕಾನ್ಸೆಪ್ಟ್. ಹೌದಾ? ಹೌದು ಸರ್. 1 ಕೋಟಿ ದಾಟಬೇಕು ಟರ್ನ್ ಓವರ್ ಬಿಸ್ನೆಸ್ನ. ಎಲ್ಲರೂ ನಿಮ್ ಜೊತೆ ಸಹಕರಿಸ್ತಾರೆ ಸರ್? ಅದರಲ್ಲಿ ಎರಡೊಂದು ಮಾತಿಲ್ಲ ಸರ್. ಅಂದ್ರೆ ಎಲ್ಲ ಕಂಪನಿ ಅಭಿವೃದ್ಧಿ ಆಗಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲಿ ಇದೆ, ಎಲ್ಲ ಡೈರೆಕ್ಟರ್ಗಳಲ್ಲೂ ಇದೆ, ಎಲ್ಲ ರೈತರಲ್ಲೂ ಇದೆ ಸರ್. ಈಗ ರೈತರುಗಳು ನೀವು ಮಾರೋ ಉತ್ಪನ್ನನ ನಿಮ್ಮ ಅಂಗಡಿನಲ್ಲೇ ಬಂದು ಖರೀದಿ ಮಾಡ್ತಾರ ಅಥವಾ ಬೇರೆ ಕಡೆನೂ ಹೋಗ್ತಾರೆ? ಸರ್, ಬೇರೆ ಕಡೆನೂ ಹೋಯ್ತಾರೆ. ಈಗ ನಾವು ತರಕಾರಿ ತಗೋತೀವಿ, ತರಕಾರಿ ಏನು ಅವ್ರಿಗೆ ಅವಶ್ಯಕತೆ ಇರಲ್ವಲ್ಲ, ಇವರು ಯಾರೋ ಮಡಿಕೇರಿ ಮಂಗಳೂರು ಸೈಡ್ ಅವ್ರು ಬರ್ತಾರಲ್ಲ, ಅವರು ಕೊಡ್ಬೋದು ತರಕಾರಿ. ನಮ್ಮ ರೈತರೆಲ್ಲ ಯಾರು ತಗೊಳಲ್ಲ, ಎಲ್ಲ ಅವರೇ ಬೆಳ್ಕೊತಾ ಇರ್ತಾರಲ್ಲ. ನೀವು ಒಬ್ರು ಇಬ್ರು ತಕ್ಕತ್ತಾರೆ ಬೇರೆಯವ್ರು ಬಂದು. ನೀವು ಬೇರೆದ್ ಮಾರ್ತಿರಲ್ರಪ್ಪ, ಬೀಜ ಮಾರ್ತೀನಿ ಅಂದ್ರಿ, ಗೊಬ್ಬರ ಮಾರ್ತೀನಿ ಅಂದ್ರಿ, ಔಷಧಿ ಮಾರ್ತೀನಿ ಅಂದ್ರಿ, ನಿಮ್ಮ ಹತ್ರ ಒಂದು 800 ಜನ ಸದಸ್ಯರಿದ್ದಾರೆ, ಅವರೆಲ್ಲ ನಿಮ್ತವನೇ ಬೇರೆ ಕಡೆ ಹೋಯ್ತಾರ ಅಂತ ಕೇಳಿ? ನಮ್ಮ ಕಡೆನೇ ತಗತ್ತಾರೆ. ಯಾಕೆ ನಿಮ್ಮ ಹತ್ರನೇ ತಗತ್ತಾರೆ ಸರ್? ಅವ್ರಿಗೊಂದು ನಂಬಿಕೆ ಇದೆ ಅದ್ರ ಮೇಲೆ. ಏನ್ ನಂಬಿಕೆ? ಗೊಬ್ಬರ ಇರ್ಬೋದು, ಔಷಧಿ ಇರ್ಬೋದು, ಯಾವುದು ಕಲಬೆರಕೆ ಇಲ್ಲ ಅನ್ನೋ ಒಂದು ನಂಬಿಕೆ ಇದೆ ಸರ್ ಅಲ್ಲಿ. ಏನೋ ದುಡ್ಡು ಕಡಿಮೆ ಕೊಡ್ತೀನಿ ಅಂದ್ರಲ್ಲ. ಹಾಂ ಸರ್, ಕೊಡ್ತೀವಿ ಸರ್. ಒಂದು 25-50 ರೂಪಾಯಿ ಕಡಿಮೆ ಕೊಡ್ತೀವಿ. ಬರೀ ನಿಮ್ಮ ಶೇರ್ದಾರಿಗೆ ಮಾತ್ರ? ಇಲ್ಲ ಇಲ್ಲ ಇಲ್ಲ, ಎಲ್ರಿಗೂ, ಎಲ್ಲಾ ರೈತರಿಗೂ ಕೊಡ್ತೀವಿ ಸರ್. ಎಲ್ಲಾ ರೈತರಿಗೂ ಕೊಡ್ತೀವಿ. ಓಕೆ. ನಿಮ್ಮ ಶೇರ್ದಾರ್ ಅಲ್ಲದೆ? ಅಲ್ಲದೆ ಬೇರೆ ರೈತರು ಕೂಡ ಬರ್ತಾರೆ? ಬೇರೆ ರೈತರು ಬರ್ತಾರೆ ಸರ್, ಬರಲೇಬೇಕು. ಒಂದು ವ್ಯವಹಾರ ಅಂದಾಗ ಒಂದು ಅಂಗಡಿಗೆ ಒಬ್ಬರೇ ಜನವೇ ಬರ್ತಾರೆ ಅಂತ ಕಾಯಕ್ಕಾಗಲ್ಲ, ಅದು ಬಿಸ್ನೆಸ್ ಪಾಯಿಂಟ್ ಆಗಿರೋದ್ರಿಂದ ಎಲ್ಲರೂ ಬರ್ತಾರೆ. ಎಲ್ಲರೂ ಬರ್ತಾರೆ, ಇದರ ಒಂದು ಅವಕಾಶಗಳನ್ನು ಮಾತಾಡ್ತಾರಲ್ಲಿ, ನಾವು ಶೇರ್ದಾರರಾಗಬೇಕು ಅಂದ್ಬಿಟ್ಟು ಅವರು ಯೋಚನೆ ಮಾಡಿ ಅವರೇ ವಾರಂಟಿಯಾಗಿ ಸೇರ್ ತಗೋತಾರೆ. ಸರ್ ಚಂದ್ರಶೇಖರ್ ಅವರು ಮನಃಶಾಸ್ತ್ರ ಓದಿರೋದು, ಹೌದು ಸರ್, ಹಾಗಾಗಿ ಜನಗಳ ಮನಸ್ಸನ್ನು ಓದ್ಬಿಡ್ತೀರಾ ಸರ್? ಗೊತ್ತಾಗುತ್ತೆ, ಗೊತ್ತಾಗುತ್ತೆ, ಗೊತ್ತಾಗುತ್ತೆ ಸರ್. ಈಗ ಬಿಸ್ನೆಸ್ಸಿಗೆ ಬರ್ತಾರಲ್ಲ, ಹೌದು ಸರ್, ಅವ್ರು ಮಾಡ್ತಾರೋ ಇಲ್ಲೋ ಅನ್ನ ತಿಳ್ಕೊಬಿಡ್ತೀರಿ? ಹೌದು ಸರ್, ಗೊತ್ತಾಗ್ಬಿಡುತ್ತೆ. ಹೆಂಗೆ ತಿಳ್ಕೊತೀರಿ ಸರ್? ಗೊತ್ತಾಗುತ್ತೆ ಸರ್, ಈಗ ಅವ್ರಿಗೆ ಅವ್ರ ವಾಯ್ಸಲ್ಲೇ ಗೊತ್ತಾಗ್ಬಿಡುತ್ತೆ, ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗ್ಬಿಡ್ತದೆ. ಹೌದಾ? ಹೌದು ಸರ್. ಈಗ ಖರೀದಿ ಮಾಡೋರು ಹೆಂಗೆ ಮಾತಾಡ್ತಾರೆ? ಮಾತಾಡ್ತಾರೆ ಸರ್, ಅವ್ರು ಬಂದು ಅವ್ರಿಗೆ ಗೊತ್ತಿರ್ತದಲ್ಲ, ಈಗ ನಾನು ಈ ಬೆಳೆ ಹಾಕಿದ್ರೆ ಬೆಳಿತೀನಿ ಅಂತ ಅವ್ರಿಗೆ ಗೊತ್ತಿರ್ತದೆ. ಅದರಲ್ಲಿ ನಮಗೂ ಗೊತ್ತಾಯ್ತದೆ, ಓ ಇವ್ನು ಗ್ಯಾರಂಟಿ ಮಾಡೇ ಮಾಡ್ತಾನೆ, ಇವ್ನು ಬೆಳೆದೇ ಬೆಳಿತಾನೆ ಅನ್ನೋದು ಗೊತ್ತ. ಯಾಕೆ ನಮಗೂ ಅನುಭವ ಇದೆಯಲ್ಲ ಸರ್, ನಮಗೂ ರೈತರಲ್ವ ನಾವೇ. ಈಗ ರೈತ ಉತ್ಪಾದಕ ಕಂಪನಿ ಮಾಡಿ 4 ವರ್ಷ ಆಗಿದೆಯಪ್ಪ. ಆಗಿದೆ ಸರ್ ಅಲ್ವಾ? ಹೌದು ಸರ್. 4 ವರ್ಷದ ಹಿಂದೆ ಹೌದು ಸರ್ ಇದ್ದ ಪರಿಸ್ಥಿತಿಗೂ ಈಗ್ಗೂ ಏನಾದ್ರು ಬದಲಾವಣೆ ಆಗಿದೆ ಅಂತ ಸರ್? ಬದಲಾವಣೆ ಆಗಿದೆ, ಆಗಿದೆ ಸರ್. ಏನೇನು ಬದಲಾವಣೆ ಆಗಿದೆ ಒಂಚೂರು ಹೇಳಿಯಪ್ಪ ಸರ್. ಈಗ ಅವರು ಈ ಮಣ್ಣು ಪರೀಕ್ಷೆ ಮಾಡಿ ಒಂದು ಎಕರೆಲಿ ಬೆಳೆಯಂತ ಅದನ್ನ 10 ಕ್ವಿಂಟಲೇ ಬೆಳಿಬಹುದಲ್ವಾ? ಅರ್ಥ ಆಗಲಿಲ್ಲ, ಅದೇ ಸರ್. ಈಗ 1 ಎಕರೆಲಿ ಬೆಳಿಬೋದಂತ ಅದನ್ನ 10 ಕ್ವಿಂಟಲೇ ಬೆಳಿ ಹಂಗ್ ಮಾಡ್ಕೋಬಹುದು ಸರ್? ಈಗ ಹೆಂಗೆ ನಂಗೆ ಅರ್ಥ ಆಗಂಗೆ ಹೇಳಿ ಸರ್. ಈಗ ಈ ಮೊದ್ಲೇ ನಾವು ಮೆಣಸಿ ಹಾಕ್ಬಿಟ್ರೆ ಅದನ್ನ ಬರೀ ನಮ್ಮ ಮನೆಗೋಸ್ಕರ ಒಂದು ಸ್ವಲ್ಪ ಏನೋ ಬೆಳ್ಕತ್ತಿದೆ, ಈಗ ಹಂಗಲ್ಲ. 10 ಕ್ವಿಂಟಲ್ಗೆ ಮೆಣಸಿಗೆ ಹಾಕಿದ್ರೆ ಅದನ್ನ ಭಾಳ ಚೆನ್ನಾಗಿ ನೀಟಾಗಿ ಕೆಲಸ ಮಾಡಿ ಇಳುವರಿ ಜಾಸ್ತಿ ಬರೋಂಗೆ ಮಾಡಿ ಅದಕ್ಕೆಲ್ಲ ಬೇರೆ ದಾರಗಳೆಲ್ಲ ಕಟ್ಟಿ ಕಡ್ಡಿಗಳೆಲ್ಲ ನೆಟ್ಟಿ ಟೊಮೊಟೊ ಇರ್ಬೋದು, ಮೆಣಸು ಇರ್ಬೋದು, ಬದನೆ ಇರ್ಬೋದು, ಅದೆಲ್ಲ ಒಂದು ವೈಜ್ಞಾನಿಕವಾಗಿ ಮಾಡುವಂಥ ಪದ್ಧತಿ ಇದೆ ಸರ್. ಮೆಣಸಿನಕಾಯಿ ಯಾರೇ ಕಡ್ಡಿ ಕೊಡ್ತಾರೆ ಚಂದ್ರಶೇಖರ್? ಮೆಣಸಿನಕಾಯಿ ಕೊಡಲ್ಲ, ಟೊಮೊಟೊ ಕೊಡಬೇಕು, ಬೀನ್ಸ್ ಕೊಡಬೇಕು. ಮೆಣಸಿನಕಾಯಿ ಕೊಡಲ್ಲ ಬಿಡಿ. ಮುಂಚೆ ಕೊಡ್ತಿತ್ತಿಲ್ಲ. ಮೆಣಸಿನಕಾಯಿಗೆ ಬೇರೆ ಥರ ಬಂದಿದೆ ಸರ್. ಈಗ ಪ್ಲಾಸ್ಟಿಕ್ ಹಾಕಿ ಬೊಡ್ಡೆಗಳಿಗೆ ಕಳೆ ಬರದಂಗೆ ಅದು ತೇವಾಂಶ ಆರದಂಗೆ ಅದೊಂಥರ ಪದ್ಧತಿ ಬಂದಿದೆ, ಅದೆಲ್ಲ ಮಾಡ್ತಾರೆ ಸರ್. ಆಯ್ತರಪ್ಪ, ಅದೆಲ್ಲ ಮುಂಚೆ ಮಾಡ್ತಿತ್ತಿಲ್ವಾ? ಇಲ್ಲ ಸರ್, ಮುಂಚೆ ಮಾಡ್ತಿರಲಿಲ್ಲ. ನೀವು ಕಂಪ್ನಿ ಬಂದ ಮೇಲೆ ಮಾಡಕ್ಕೆ ಶುರು ಮಾಡಿದ್ರ? ಹ್ಞೂ ಸರ್, ಕಂಪ್ನಿ ಬಂದ ಮೇಲೇ ಜಾಸ್ತಿ ಮಾಡ್ತಾ ಇರೋದು. ಅಂದ್ರೆ ನೀವು ಹೇಳ್ಕೊಟ್ಟಿದ್ದೀರ ಅಂತ ಸರಿ. ಈಗ 10 ಗಂಟೆನಲ್ಲೇ ಬೆಳಿತೀನಿ 1 ಎಕರೆದು ಅಂದ್ರಲ್ಲ, ಹೆಂಗೆ ಅಂತ ಕೇಳಿದೆ ನಾನು. ಅದೇ ಸರ್ ನಾನು ಹೇಳದ್ನಲ್ಲ, ಈಗ ಈಗ ಮೊದಲಿಗೆ ಟೊಮೊಟೊ ಹಾಕ್ಬಿಟ್ರೆ ದಾರ ಕಡ್ತಿತ್ತಿಲ್ಲ, ಕಡ್ಡಿ ಕಡ್ತಿತ್ತಿಲ್ಲ, ಅರ್ಧ ಕೊಳ್ತೋಗ್ಬಿಡೋದು, ಅರ್ಧ ಈ ಹುಳ ಆಗ್ಬಿಡೋದು, ಈ ಥರ ಆಗಿ ವೇಸ್ಟ್ ಆಗೋಯ್ತಿತ್ತು. ಈಗ ಹಂಗಲ್ಲ, ಸ್ವಲ್ಪ ಶಿಸ್ತಾಗಿ ಮಾಡ್ತೀವಲ್ಲ ಸರ್ ಕೆಲಸ, ಹೇಳ್ತೀವಲ್ಲ ಕಡ್ಡಿ ಕಟ್ಟಿ ಒಂದು ದಾರ ಕಟ್ಟಿ ಅದನ್ನೆಲ್ಲ ಸ್ವಲ್ಪ ನೆಲಕ್ಕೆ ಸೋಕ್ದಂಗೆ, ಮಳೆಗಾಲ ಆದರೂ ಕೂಡ ನೆಲಕ್ಕೆ ಸೋಕ್ದಂಗೆ ಬೆಳಿಬೇಕು ಅಂತ. ಅದೇನ ಮಣ್ಣು ಪರೀಕ್ಷೆ ಅಂತಿದ್ರೆ ಆಗ್ಲಿಂದ ಏನದು, ಯಾತಕ್ಕೆ ಮಾಡಿಸ್ಬೇಕು ಸರ್ ಅದನ್ನ? ಈಗ ಅದರಲ್ಲಿ ಈಗ DAP ಗೊಬ್ಬರ ಅದು ಜಾಸ್ತಿ ಹಾಕ್ಬಿಟ್ರೆ ಅದು ಜಾಸ್ತಿ ಆಗಿ ಚುಕ್ಕಿ ರೋಗ ಬಂದ್ಬಿಡ್ತದೆ, ಗೊಬ್ಬರನೇ ಜಾಸ್ತಿ ಆಗ್ಬಿಡ್ತದೆ. ಅದಕ್ಕೆ ಮಣ್ಣು ಪರೀಕ್ಷೆ ಮಾಡಿದಾಗ ಅದಕ್ಕೆ ಯಾವ ಗೊಬ್ಬರ ಆಗ್ಬೋದು, ಪೊಟಾಷಿಯಂ ಎಷ್ಟು ಹಾಕ್ಬೇಕು, ಏನು ಮಣ್ಣು ಪರೀಕ್ಷೆ ಅಂದ್ರೆ ಏನು ಅಂತ ಕೇಳ್ತಿದ್ದೀನಿ. ಅದೇ ಸರ್, ಈಗ ಮಣ್ಣು ಪರೀಕ್ಷೆ ಅಂದ್ರೆ ಆ ಗೊಬ್ಬರದ ಅಂಶ ಯಾವ್ದಿದೆ ಅದರಲ್ಲಿ, ಯಾವ್ದ್ರಲ್ಲಿ ಮಣ್ಣಲ್ಲಿ? ಈಗ ಪೊಟಾಷಿಯಂ ಜಾಸ್ತಿ ಇದೆಯಾ, DAP ಅಂಶ ಜಾಸ್ತಿ ಇದೆಯಾ, ಯೂರಿಯಾ ಅಂಶ ಜಾಸ್ತಿ ಇದೆಯಾ ಅನ್ನೋದು ಮಣ್ಣು ಪರೀಕ್ಷೆಯಲ್ಲಿ ಗೊತ್ತಾಯ್ತದಲ್ಲ ಸರ್. ಮುಂಚೆ ಮಾಡಿಸ್ಕತಿತ್ತಿಲ್ಲ? ಇಲ್ಲ ಸರ್, ನಮ್ಮ ತಂದೆಯವ್ರಿಗೆ ಅವೆಲ್ಲ ಗೊತ್ತಿರಲಿಲ್ಲ. ನಿಮಗೆ ಗೊತ್ತಿತ್ತಲ್ಲ, ನೀವು ಓದಿದ್ರಲ್ಲ ಸರ್. ಅದೇ ನಮ್ಗೆ ಗೊತ್ತಾದ್ಮೇಲೆ ಮಾಡಕ್ ಗೊತ್ತಾಗಿದ್ದು ಸರ್. ಈಗ ಅಂದ್ರೆ ನೀವು ಕಂಪನಿ ಬರೋಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆ ಮಾಡಿಸ್ತಿದ್ರಿ? ಇಲ್ಲ ಸರ್, ಆಗೋತಿಲ್ಲ. ಇಲ್ವೇ? ಕಂಪನಿ ಬಂದ ಮೇಲೇನೆ ಹೇಳಿದ್ ನಮ್ಗೆ ನೀವು ಮಣ್ಣು ಪರೀಕ್ಷೆ ಮಾಡಿಸ ಹೇಳಿದ್ರು ನಮ್ಗೆ. ಇಟ್ಟು ಇದ್ರವರು ಟೊಬಕೊ ಬೋರ್ಡ್ ಅವರು, ಬಟ್ ಆಗ ಅಷ್ಟೇನು ಇದಿಲ್ವಲ್ಲ, ಸರಿ ಪ್ರಚಾರ ಇಲ್ವಲ್ಲ, ನಾವು ಮಾಡಿಸ್ತಿಲ್ಲ. ಈಗ ನಿಮ್ಮ ಕಂಪನಿ ಬಂದ ಮೇಲೆ ನಿಮ್ಮ ಷೇರ್ದಾರರಿಗೆ ನಿಮ್ಮನ್ನು ಸೇರ್ಕೊಂಡಂಗೆ ಎಲ್ಲಾ ಜಮೀನ್ ಮಣ್ಣು ಪರೀಕ್ಷೆ ಮಾಡಿಸಿದಿರಿ? ಇಲ್ಲ ಸರ್, ಒಂದ್ ಅರ್ಧ ಮಾಡಿಸಿದೀವಿ, ಎಲ್ಲ ಮಾಡಿಸಿಲ್ಲ, ಒಂದ್ ಅರ್ಧ ಮಾಡಿಸೋರು. ಉಳಿದರ್ಧ ಯಾಕೆ ಬಿಟ್ಟಿದ್ರಿ? ಅವ್ರು ತಲೆ ಕೆಡಿಸ್ಕೊಂಡಿಲ್ಲ ಸರ್, ಅವ್ರು ಏನೋ ಅವರು ಬುದ್ಧಿವಂತಿಕೆಯಲ್ಲಿ ಆರಂಭ ಮಾಡ್ತಾ ಇದ್ದಾರೆ. ಹೌದಾ? ಹೌದು ಸರ್. ಅಂದ್ರೆ ನೀವು ಹೇಳೋದು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಮಾಡಬೇಕು ಅಂತ? ಮಾಡಬೇಕು, ಭಾಳ ಒಳ್ಳೇದು ಸರ್ ಅದು. ಏನು ಒಳ್ಳೇದು? ಅದೇ ಸರ್, ಈಗ ಕರಿ ಕಡ್ಡಿ ರೋಗ ಬಂದ್ಬಿಡ್ತದೆ, ಜಾಸ್ತಿ ಗೊಬ್ಬರ ಆಗ್ಬಿಟ್ರೆ, DAP ಅಂಶ ಜಾಸ್ತಿ ಆದರೆ, ಯೂರಿಯಾ ಅಂಶ ಜಾಸ್ತಿ ಆದರೆ ಅದನ್ನೇ ಜಾಸ್ತಿ ಯೂಸ್ ಮಾಡೋಂಗಿಲ್ವಲ್ಲ ಸರ್. ಅದು ಈಗ ಭೂಮಿಯೆಲ್ಲ ಬರಡಾಗ್ಬಿಟ್ಟಿದೆಯಲ್ಲ, ಅದನ್ನ ಗೊಬ್ಬರ ಹಾಕಬೇಕು, ಅದಕ್ಕೆ ಎಷ್ಟು ಬೇಕು ಅಷ್ಟು ಗೊಬ್ಬರ ಹಾಕಬೇಕು. ಅಲ್ರಪ್ಪ, ನೀವು ಹೇಳೋದು ಸಾವಯವ ಕೃಷಿ ಮಾಡಬೇಕು, ಮಾಡಬೇಕು. DAP ಗೊಬ್ಬರ ಯಾಕೆ ಬಂದು ಮಧ್ಯದಲ್ಲಿ? ಸರ್ ಅದು ಜಲ್ದಿ ಬಿಡಲ್ಲ ಸರ್, ಅದು ಜನ ಈಗ ಅಡಿಟ್ ಆಗ್ಬಿಟ್ಟವ್ರೆ, ಹೇಳದ್ನಲ್ಲ ನಾನು, ಅಡಿಟ್ ಆಗ್ಬಿಟ್ಟಿದ್ದಾರೆ ಅದಕ್ಕೆಲ್ಲ, ಅವರು ಔಷಧಿಗೆ ಗೊಬ್ಬರಕ್ಕೆ ಅಡಿಟ್ ಆಗ್ಬಿಟ್ಟಿದ್ದಾರೆ. ಹಿಂದೆ ಸಾವಯವ ಕೃಷಿ ಇತ್ತಲ್ಲ ನಮ್ಮ ತಂದೆಯವರು ನಮ್ಮವರೆಲ್ಲ, ಆ ಥರ ಪದ್ಧತಿನೇ ಬಂದರೆ ಸರ್ ಒಳ್ಳೇದು, ಇದೆಲ್ಲ ಸುಮ್ಮನೆ ವಿಷ ಆಗ್ಬಿಟ್ಟಿದೆ ನಮ್ಮದು. ನಿಮ್ಮ ಬಿಸ್ನೆಸ್ ಹೋಗ್ಬಿಡುತ್ತಲ್ಲ ಸರ್, ಹೋದ್ರು ಬಿಸ್ನೆಸ್ಸು ಒಂದ್ ಕಡೆಗೆ ಇರಲಿ, ಗೊಬ್ಬರ ಅದು ಆ ಗೊಬ್ಬರ ಮಾರೋದೇ ಬೇಡ ನಾವು, ನಮ್ಗೆ ಇದು ಅನುಕೂಲ ಆಗ್ಬೇಕು ಸರ್. ಅಷ್ಟು ಬಿಸ್ನೆಸ್ ಸಾವಯವ ಪದ್ಧತಿನೇ ಸರಿ ಆಗ್ಬೇಕು ಸರ್. ಅಂದ್ರೆ ಸಾವಯವ ಗೊಬ್ಬರ, ಸಾವಯವ ಗೊಬ್ಬರ ಅದಕ್ಕೆ ಸರ್ ಮುಂದೆ ಅನುಕೂಲ ಇದೆ. ಮಡಿಕೆ ನೀರು ಆಗ್ಬೇಕು ಸರ್, ಸೌದೆ ಒಲೆ ಆಗ್ಬೇಕು, ಬೀಸದ ಹಸಿಟ್ ಆಗ್ಬೇಕು, ಕುಟ್ಟದಂತ ಅಕ್ಕಿ ಆಗ್ಬೇಕು. ಇನ್ನು 100 ವರ್ಷ ಆಯ್ಸ್ ಮುಂದ್ಕೋಯ್ತೆ ಸರ್, ಈಗ 60 ವರ್ಷಕ್ಕೆ ಬಂದ್ಬಿಟ್ಟಿದೀವಿ ನಾವು. ಆಯ್ತ್ರಪ್ಪ, ಈಗ ನಿಮ್ಮ ಕಂಪನಿ ಬಂದಿದ್ರಿಂದ ಮಣ್ಣು ಪರೀಕ್ಷೆ ಮಾಡಿ ಅದಕ್ಕೆ ಆಧಾರವಾಗಿ ಏನು ಪೋಷಕಾಂಶ ಕೊಡಬೇಕು ಅದನ್ನೆಲ್ಲ ಮಾಹಿತಿ ಕೊಟ್ರಿ. ಇದೊಂದು ಬದಲಾವಣೆ ಆಯ್ತಾ. ಆಮೇಲೆ 4 ವರ್ಷದಲ್ಲಿ ಇನ್ನೇನೇನು ಬದಲಾವಣೆ ನೋಡಿದಿರಿ ಸರ್? ರೈತರಿಗೆ, ಆ ಭಾಗದ ರೈತರಿಗೆ ಸ್ವಲ್ಪ ಬದಲಾವಣೆ ಆಗ್ಬೇಕು ಅವರು ಅನ್ನೋದನ್ನೇ ನಮ್ಮ ಆಸೆ. ಮಾಡ್ತಾ ಇದೀವಿ ಸರ್, ಅಂತಂತವಾಗಿ ಮಾಡ್ತಾ ಇದೀವಿ. ಏನೋ ಈಗೆಲ್ಲ ಡ್ರೋನ್ ಅಲ್ಲಿ ಸಿಂಪರಣೆ ಮಾಡ್ತಾರಂತ? ಹೌದು ಸರ್, ಮಾಡ್ತಾರೆ, ಮಾಡಿದ್ರು ಸರ್, ನಮ್ಮ ಹತ್ರಕ್ಕೂ ಬಂದು ಮಾಡಿದ್ರು. ನೀವೇನಾದ್ರು ಡ್ರೋನ್ ಏನಾದ್ರು ಬಾಡಿಗೆಗೆ ತಗೊಂಡಿದ್ದೀರಾ? ಬಾಡಿಗೆಗೆ ತಗೊಂಡಿಲ್ಲ, ಬಂದು ಕೇಳಿದ್ರು, ನಾವು ತಗೊಂಡಿಲ್ಲ. ನಮ್ಮ ಪಕ್ಕದವ್ರೊಬ್ರು ಬಾಳೆಗೆ ಡ್ರೋನ್ ಔಷಧಿ ಹೊಡೆಸ್ತರು ಸರ್ ನಮ್ಮ ಜೀವನ ಪಕ್ಕನೆ. ನಿಮಗೂ ಮುಂದೆ ಅದರಲ್ಲಿ ಸಿಂಪರಣೆ ಮಾಡಬೇಕು ಅಂತ? ಹೌದು ಸರ್, ಮಾಡಬಹುದು ಅನಿಸ್ತಾ ಇದೆ ಅಲ್ವಾ? ಹೌದು ಸರ್. ಈಗ ನೀವು ಅಷ್ಟು ಜನ ಒಟ್ಟಿಗೆ ಸೇರಿದ್ದೀರಿ, ರೈತರು ಒಗ್ಗಟ್ಟಾದ್ರೆ ಏನಾದ್ರು ಸಾಧನೆ ಮಾಡಬಹುದು ಅಂತ ಅಂತಾರೆ. ಈಗ ನೀವು ಬೇರೆ ಕಡೆಗೆ ಹೋಗಿ ಬೇರೆ FPOಗಳನ್ನ ಅವ್ರು ಹೆಂಗೆ ಮಾಡ್ತಾವ್ರೆ, ಏನೇನು ಸಾಧನೆ ಮಾಡಿದ್ದಾರೆ ಎಲ್ಲ ಹೋಗಿ ನೋಡ್ಕೋತೀರಾ? ಹೌದು ಸರ್, ನೋಡಿದ್ದೀವಿ. ಎಲ್ಲೆಲ್ಲಿ ಹೋಗಿ ನೋಡಿದ್ದೀರಿ ಸರ್? ನಾವು ವಿಕಾಸ್ ಅಂದವ್ರು ಒಂದ್ಸಾರಿ ಇದ್ರ ಹತ್ರ ಬೆಂಗಳೂರು ಮರ್ತೋಗಿದೆ ನನಗೆ, ಆಯಿತು, ಭಟ್ಕಳದ ಹತ್ರ ಒಂದ್ಸಾರಿ ಕರ್ಕೊಂಡು ಹೋಗಿದ್ರು, ಈಸಾ ಫೌಂಡೇಶನ್ ಹತ್ರ ಒಂದ್ಸಾರಿ ಕರ್ಕೊ ಹೋಗಿದ್ರು ಸರ್ ಅಲ್ಲಿ. ಆಮೇಲೆ ಇದ್ದು ಇದ್ರ ಹತ್ರ ಒಂದ್ಸಾರಿ ಕರ್ಕೊ ಹೋಗಿದ್ರು ಸುತ್ತೂರು, ಸುತ್ತೂರು ಮಠದ್ದು ಅಲ್ಲಿ ಕೃಷಿ ಪದ್ಧತಿ ಎಲ್ಲ ಮಾಡಿರ್ತಾರಲ್ಲ, ಅಲ್ಗೊಂದ್ಸಾರಿ ಕರ್ಕೊಂಡು ತೋರಿದ್ರು ಸರ್. ನಮ್ಗೆ ಏನ್ ತಿಳ್ಕೊಂಡ್ರಿ? ಅದೇ ಸರ್, ಅಲ್ಲಿ ಈಗ ಅದು ಈಗ ಹೇಳ್ದಲ್ಲ ಸರ್, ನಾನು ಈಗ ಆಗಲಕಾಯಿ ಬೆಳಿಬೇಕು ಅಂದ್ರೆ ಹಿಂದೆ ಎಲ್ಲ ಪದ್ಧತಿ ಇತ್ತಿಲ್ಲ, ಚಪ್ರ ಹಾಕಿ ಕ್ಲೀನಾಗಿ ಹಾಕಿದ್ರೆ ಇಳುವರಿ ಚೆನ್ನಾಗಿ ಬರ್ತದೆ. ಹೀರೆಕಾಯಿಗೂ ಮಾಡ್ಬೋದು, ಆಗಲಕಾಯಿಗೆ ಮಾಡ್ಬೋದು, ಟೊಮೊಟೋಗೆ ಮಾಡ್ಬೋದು. ದಾರ ಕಟ್ಟಿ ಬೀನಿಸು, ಸೋಲಾರ್ ಬೀನಿಸ್ ಇರ್ತದಲ್ಲ, ಅದಕ್ಕೆಲ್ಲ ದಾರ ಕಟ್ಟಿ ಎಲ್ಲ ಮಾಡ್ಬೋದು ಸರ್. ಅದೆಲ್ಲ ನಾವು ಸುತ್ತೂರು ಮಠದಲ್ಲಿ ನೋಡಿದ್ವಿ ಸರ್, ಅದೆಲ್ಲ ಮಾಡಿದರು. ಹೀರೆಕಾಯಿ, ಪಡವಲಕಾಯಿ, ಟೊಮೊಟೋ. ಅದೇನೋ FPOಗಳ ತರಬೇತಿಗೆ ಹೋಯ್ತಿದ್ದೆ ಹೋಗಿದ್ದೆ ಅಂತೆಲ್ಲ ಅಂದ್ರಲ್ಲ, ಏನು ತರಬೇತಿ ಸರ್? ಈಗ ಮೊನ್ನೆ ತಾನೆ ಹೋಗಿದ್ದು ಅಲ್ಲಿಗೆ, ವಿಕಾಸ್ ಅಂದವ್ರು ಕರೆದಿದ್ರು ಮಂಡ್ಯದ ಹತ್ರ. ಅದೇ ಏನು ತರಬೇತಿ ಕೊಟ್ಟರು ನಿಮಗೆ? ಅದೇ ಸರ್, FPOಗಳು ಲಾಭವಾಗಿ ನಡೀಬೇಕು, ರೈತರಿಗೆ ಅನುಕೂಲ ಆಗಬೇಕು, ಲಾಭವಾಗಿ ನಡೀಬೇಕು, ಸಾವಯವ ಪದ್ಧತಿ ಅಂತಂತವಾಗಿ ಬದಲಾವಣೆ ಆಗಬೇಕು. ಆಮೇಲೆ ಕೆಲವು ಆ್ಯಪ್ಗಳಿದೆಯಲ್ಲ ಈ ಫೋನಲ್ಲಿ, ಆ ಆ್ಯಪ್ಗಳು ಸೇರಿದಾರ ಎಷ್ಟಿದ್ದಾರೆ, ಆ ಸ್ಟಾಕ್ ಎಷ್ಟಿದೆ, ಆ ವಾತಾವರಣ ಹೆಂಗಿರ್ತದೆ, ಯಾವ ವಾತಾವರಣಕ್ಕೆ ಏನು ಬೆಳೀಬೋದು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಮೊಬೈಲಲ್ಲಿ ಆ್ಯಪ್ ಮಾಡಿ ತೋರಿಸ್ಕೊಟ್ರು ಸರ್ ಮೊನ್ನೆ. ಹೌದಾ? ಹೌದು ಸರ್. ಈಗ FPO ಲಾಭ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತೀರಿ ಚಂದ್ರಶೇಖರ್ ಅವರೇ? ಲಾಭ ಮಾಡಬೇಕು ಅಂದರೆ ಸರ್, ಈಗ ರೈತರಿಗೆ ಒಳ್ಳೇದಾಗಬೇಕು, ನಮ್ಮ ಕಂಪ್ನಿ ಲಾಭ ಆಗಬೇಕು, ಅಲ್ಲಿ ಬರೋವಂಥ ಕೆಲಸಗಾರರಿಗೆ ಸಂಬಳ ಕೊಡಬೇಕು, ಅಲ್ಲಿ ಮಾಡೋವಂಥ ಜಾಗಕ್ಕೆ ಬಾಡಿಗೆ ಕೊಡಬೇಕು. ಅದಕ್ಕೋಸ್ಕರನೇ ಈ ಕೆಲವು ಹೇಳಿದ್ನಲ್ಲ ಸರ್, ಈಗ ನಾನು ಟ್ರೈ ಗೊಬ್ಬರ ಮಾಡೋದೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಆಮೇಲೆ ನೀರಿಂದು ಒಂದು 5 ರೂಪಾಯಿ ಕಾಯಿನ ಹಾಕಿ ನೀರಿನ ಸಪ್ಲೈ ಕೊಡಬೇಕಲ್ಲಿ, ಅಕ್ಕಪಕ್ಕದೂರವ್ರು ಎಲ್ಲ ಬಂದು ಬರ್ತಾ ಇರ್ತಾರೆ. ಅದರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಇದೆ ಸರ್, ಚಿತ್ರದವರೆ ನಮ್ಮಲ್ಲಿ ಹೇರಳವಾಗಿ ಅವರೆಕಾಳು ಸಿಗೋದ್ರಿಂದ ಚಿತ್ರದವರೆಕಾಳು ಮಾಡಿ ಪ್ಯಾಕೆಟ್ ಮಾಡಿ ಮಾರಬೇಕು ಅನ್ನೋದೊಂದು ಒಂದು ಕಾನ್ಸೆಪ್ಟು. ನಿಮ್ಮ ಬನ್ನಿ ಕುಪ್ಪೆನಲ್ಲಿ ಅವರೆಕಾಯಿ ತುಂಬ ಬೆಳೀತಾರೆ? ತುಂಬ ಬೆಳೀತಾರೆ ಸರ್. ಅಲ್ವಾ, 365 ದಿನ ಸಿಗುತ್ತೆ ಸರ್ ಅಲ್ಲಿ ಅವರೆಕಾಯಿ. ಅವು ಸಿಗುತ್ತೆ, ಬರೀ ಅವರೆಕಾಯಿನೇ ಮಾರ್ಬೋದಲ್ಲ, ಅದ್ಯಾಕೆ ಇದಕ್ಕದವರೆ ಮಾಡ್ತೀರಿ? ಅಲ್ಲ ಸರ್, ಅದಕ್ಕೆ ಜಾಸ್ತಿ ಬೆಲೆ ಇರುತ್ತೆ ಸರ್. ಅದಕ್ಕೆ ಈಗ ಅವರೆಕಾಯಿ ಒಂದು 30 ರೂಪಾಯಿ 20 ರೂಪಾಯಿ ಇರ್ತದೆ, ಒಂದು 30 ರೂಪಾಯಿ ಇರ್ತದೆ. ಚಿತ್ರದವರೆ ಮಾಡಿದಾಗ 1,000 ರೂಪಾಯಿ ಮೇಲೆ ಹೊಟ್ಟೈತೆ ಸರ್. ಅದು ಏನು ಅವರೆಕಾಳು? ಹೌದಾ? ಹೌದು ಸರ್, ಚಿತ್ರದವರೆ ಕಾಳಿಗೆ ಅಷ್ಟೊಂದು ಬೆಲೆ ಇದೆ. ಮಾಡೋರು ಯಾರು ಅದನ್ನು ಕುತ್ಕೊಂಡು ಮಾಡಿಸ್ಬೇಕು ಸರ್? ನಾವು ಅಲ್ಲಿ ಆಳು ಸಿಗ್ತಾರೆ, ಅದನ್ನೆಲ್ಲ ಒಂದು ಮಿಷಿನ್ ಇದೆ, ಅದೆಲ್ಲ ತಂದು ಮಾಡಿಸ್ಬೇಕು ಸರ್. ನೋಡ್ಕೊಂಡು ಬಂದಿದ್ದೀವಿ ಬೆಂಗಳೂರಿನಲ್ಲಿ, ಅದೆಲ್ಲ ತಂದು ಮಾಡ್ಬೇಕು ಸರ್. ಅಂದರೆ ನೀವು ಅವರೆಕಾಯಿನ ಕಡಿಮೆ ದರಕ್ಕೆ ಖರೀದಿ ಮಾಡಿ ಅದನ್ನು ನಿಮ್ಮ ಹೆಣ್ಮಕ್ಳ ಸಂಘಗಳಿಗೆ ಕೊಟ್ಟು ಅಥವಾ ಮಿಷಿನ್ ಹಾಕಿ ಅದನ್ನ ಚಿಲುಕ್ಸಿ ಆ ಕಾಳನ್ನ ಮಾರ್ಬೇಕು ಅಂತ. ಆಮೇಲೆ ಒಂದು ಟ್ರೈನ್ ನಾವೇ ಒಂದು ಟ್ರೈನಿಂಗ್ ಕೊಟ್ಟು ಸರ್ ನಮ್ಮ ಕಂಪನಿ ಕಡೆಯಿಂದ. ಏನು ಟ್ರೈನಿಂಗು? ಅವ್ರಿಗೆ ಟೈಲರಿಂಗು, ಹೆಣ್ಮಕ್ಳಿಗೆ ಟೈಲರಿಂಗ್ ಟ್ರೈನಿಂಗು, ಆಮೇಲೆ ಅವರು ಅಂಗಡಿ ಇಟ್ಟರೆ ಯಾವ ಥರ ಬಿಸ್ನೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಟ್ರೈನಿಂಗ್ ಕೊಟ್ಟು ಸರ್. ಒಂದು 40 ಹೆಣ್ಮಕ್ಳು ಕರೆದು ಅಲ್ಲೇ ನಾವು ಟ್ರೈನಿಂಗ್ ಕೊಡಿಸ್ತೇವೆ ಸರ್. ಅಲ್ಲ, ನೀವೇ ಅಂಗಡಿ ಇಟ್ಟು ಇನ್ನೂ ಬಿಸ್ನೆಸ್ ಮಾಡೋಕೆ ಶುರು ಮಾಡಿಲ್ಲ, ಅವ್ರಿಗೇನು ಹೇಳ್ಕೊಟ್ರಿ ಸರ್? ಹೇಳ್ಕೊಡ್ಲೇಬೇಕಲ್ಲ ಸರ್ ಹೆಣ್ಮಕ್ಳಿಗೆ. ಈಗ ನಿಮ್ಮಿಂದ ಈಗ ಸೇರಿದಾರು ಇರ್ತಾರೆ, ಅವ್ರನ್ನ ಕರೆಸಿ ಜಾಗ ಇರೋದ್ರಿಂದ ಬೇರೆಯವರೊಬ್ಬರ ಟ್ರೈನರ್ ಕರೆಸಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟೋ ಸರ್. ಅಲ್ಲ, ನಾವು ಬಿಸ್ನೆಸ್ಸು ಕಮ್ಮಿ ಆಯ್ತು ಅಂತ ಅನ್ನಂಗಿಲ್ಲ, 4 ಜನಕ್ಕೆ ಅನುಕೂಲ ಆಗಬೇಕು, ಹೆಣ್ಮಕ್ಳು ತಿಳ್ಕೊಬೇಕು ಅದನ್ನ ಟ್ರೈನಿಂಗ್ ಅಂದ್ರೆ ಏನು ಅಂತ. ಅಂದ್ರೆ ಈಗ ಅವರೇನಾದ್ರೂ ಮಾಡಿದ್ರೆ ಅದನ್ನ ನೀವು ನಿಮ್ಮ ಕಂಪ್ನಿನಲ್ಲಿ ಇಟ್ಟು ಮಾರ್ತೀರಾ? ಹ್ಞೂ ಸರ್, ಮಾಡ್ತೀವಿ ಸರ್. ಹ್ಞೂ ಮಾಡ್ತೀವಿ. ಆ ಥರ ಹೇಳ್ಬೇಕು ಸರ್. ಸರ್, ಈಗ ತಂದು ಈಗ ಮೊನ್ನೆ ಬೆಲ್ಲ ತಂದು ಮಾರ್ತಾ ಇದ್ದೀವಿ ನಮ್ಮ ಮಂಡ್ಯದ ಬೆಲ್ಲ, ಯಾವುದು ಆರ್ಗ್ಯಾನಿಕ್ಕು, ಅದೆಲ್ಲ ಬೇರೆ ಬೇರೆ FPOಗಳ ಉತ್ಪನ್ನ ಎಲ್ಲ ತಂದು ಮಾರ್ತೀವಿ ಸರ್. ನಮ್ದು ಅವ್ರಿಗೆ ಕಳಿಸ್ತೀವಿ. ನಿಮ್ದು ಯಾರ್ಯಾರಿಗೆ ಮೊನ್ನೆ ಅದನ್ನೇ ಹೇಳಿದ್ರು ಸರ್, ನೀವು ಬೆಲ್ಲ ಏನೋ ನಿಮ್ಮಲ್ಲಿ ಏನಿದೆ ಅದನ್ನು ನಮ್ಗೆ ಕಳಿಸ್ಕೊಡಿ, ನಾವು ಮಾರಾಟ ಮಾಡ್ತೀವಿ ಅಂದ್ಬಿಟ್ಟು ಅಲ್ಲಲ್ಲಿ ಮೀಚುಲ್ ಮಾಡ್ಕೊಂಡಿದ್ದೀವಿ ಸರ್. ಪರವಾಗಿಲ್ಲ, ಬೆಲ್ಲ ಒಂದೇ ಹೇಳ್ತಿದ್ರಲ್ಲ. ಇಲ್ಲ ಇಲ್ಲ, ಬೆಲ್ಲ ಒಂದು ತರಿಸಿದ್ದೀವಿ, ಆಮೇಲೆ ಕೋಡ್ಬಳ್ಳೆ ನಿಪ್ಪಿಟ್ಟು ಅದೆಲ್ಲ ತರಿಸಿದ್ರೆ ಸರ್. ಅದೆಲ್ಲಿಂದ ತಂದ್ರಿ? ಅದನ್ನು ಮಂಡ್ಯ ಎಫ್ಯೋ ಇದೆ ಸರ್ ಒಂದು, ಅಲ್ಲಿಂದ ತಂದು ಕೊಟ್ಟು ಸರ್. ನಿಮ್ಮೂರಲ್ಲಿ ಮಾಡಲ್ವೇ ಕೋಡ್ಬಳೆ? ಮಾಡ್ತಾರೆ, ಮಾಡಿದ್ರು ಅವ್ರಿಗೊಂದು ಕೆಲಸ ಸಿಕ್ಬೇಕಲ್ಲ. ಇಲ್ಲಿ ಇನ್ನೂ ಅಷ್ಟು ಪ್ರಚಾರ ಮಾಡಿಲ್ಲ, ನಾವು ಮಾಡಿಸ್ಬೇಕು ಅದನ್ನೂ, ನಾವಿನ್ನೂ ಅದಕ್ಕೆ ಇದಾಗಿಲ್ಲ. ಅಲ್ಲಿ ಮಾಡಿರೋ ಕಡೆಯಿಂದ ತರಿಸಿ ಅವ್ರಿಗೊಂದು ಉದ್ಯೋಗ ಆದಂಗೆ ಆಯ್ತದೆ, ತರಿಸಿ ನಾವಿಲ್ಲೇ ಕೊಟ್ಟು ಸರ್. ನೀವು ಹಿಂಗೆಲ್ಲ ಓಡಾಡ್ಕೊಂಡಿದ್ರೆ ನಿಮ್ಮ ವ್ಯವಸಾಯ ಮಾಡೋರು ಯಾರು ಸರ್? ನಮ್ಮ ವ್ಯವಸಾಯ ಈಗ ಇವತ್ತು ಬಂದಿದ್ದೀನಿ, ಇವತ್ತು ರಜಾ, ಹೊಲ ಉಳಂಗಿಲ್ಲ, ನಾಳೆ ಯಾವುದೇ ಕಾರಣಕ್ಕೂ ನಮ್ಮ ಜಮೀನ್ ಹತ್ರನೇ ಇರ್ಬೇಕು ಸರ್, ಈ ಬೇರೆ ಕಡೆ ಹೋಗಂಗಿಲ್ಲ. ಆಯ್ತರಪ್ಪ, ಎಫ್ ಪಿ ಒ ಕೆಲಸ, ನಿಮ್ಮ ವ್ಯವಸಾಯದ ಕೆಲಸ ಎಲ್ಲ ಒಟ್ಟಿಗೆ ಹೆಂಗೆ ಮಾಡ್ತೀರಾ ಅಂತ ಕೇಳಿ ಸರ್. ಒಟ್ಟಿಗೆ ಮಾಡೋಕ್ಕಾಗಲ್ಲ ಸರ್, ಏನು ಈಗ 12 ಗಂಟೆ ತನಕ ನಮ್ಮ ಜಮೀನಲ್ಲಿ ಕೆಲಸ ಮಾಡ್ತೀವಿ, ಒಂದು 2 ಗಂಟೆ ಟೈಮ್ ಎಫ್ ಪಿ ಒ ಹತ್ರಕ್ಕೆ ಬಂದು ಹೋಗೋದು. ಹೌದಾ? ಹೌದು ಸರ್. ಸಾಕು ಅಷ್ಟು ಬಂದರೆ? ಸಾಕು ಸಾಕು ಸರ್, ಸಾಕು ಸರ್. ಅಲ್ಲಿ ಇವ್ರು ಇರ್ತಾರೆ ಸರ್, ಸಿ ಒ, ಅವ್ರು ನೋಡ್ಕೊತಾ ಇರ್ತಾರೆ, ಬಂದು ನಾವು ನೋಡ್ಕೊ ಹೋಗೋದು ಅಷ್ಟೇ ಸರ್. ಸ್ಟಾಕ್ ಎಷ್ಟಿದೆ ಏನಿದೆ, ತಿಂಗಳ ತಿಂಗಳ ನಿಮ್ದು ಏನು ಖರ್ಚಾಗುತ್ತಲ್ಲ ಅದು ಆದಾಯ ಬರ್ತಾ ಇದೆ. ಬರ್ತಾ ಇದೆ ಸರ್, ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ. ಹಂಗಾಗಿ ತಿಂಗಳು ಖರ್ಚಾಗೋದಿಲ್ಲ, ಆದಾಯ ಬರ್ತಾ ಇದೆ. ಕಂಪ್ನಿ ಮುಂದುವರಿಸ್ತೀರ? ಮುಂದುವರಿಸ್ತೀವಿ ಸರ್. ಯಾವ ಕಾರಣಕ್ಕೂ ಮುಚ್ಚಕ ಹೋಗೋದಿಲ್ಲ, ಕಾರಣಕ್ಕೂ ಮುಚ್ಚದ ಅವಕಾಶವೇ ಇಲ್ಲ ಸರ್ ಅದು. ಹೌದಾ? ಹೌದು ಸರ್. ನಬಾರ್ಡ್ ಅವ್ರು ಕೊಡಲಿ, ಬಿಡ್ಲಿ, ಬಿಡ್ಲಿ ಮಾಡ್ತೀವಿ ಸರ್, ಮಾಡ್ತೀವಿ. ಮುಂದೆ ಇನ್ನು ಏನೇನು ಮಾಡಬೇಕು ಅಂತ ಆಲೋಚನೆ ಎಲ್ಲ ಹಾಕೋಬಿಟ್ಟಿದೆ, ಸೇರಿದಾರ ಬತ್ತಾ ಇರ್ತಾರೆ, ಅವೆಲ್ಲ ಆಲೋಚನೆ ಇದೆ, ಮಾಡ್ತೀವಿ ಸರ್, ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಅಲ್ವಾ? ಹೌದು ಸರ್. ಅಂದ್ರೆ ರೈತರಿಗೆ ಅನುಕೂಲ ಮಾಡಬೇಕು, ಅನುಕೂಲ ಮಾಡ್ಬೇಕು ಸರ್ ಅಂತ ಚಂದ್ರಶೇಖರ್ ಅವ್ರ ಆಸೆ. ಹೌದು ಸರ್, ನಾನು ಒಬ್ಬ ಡಿಗ್ರಿ ಓದ್ಕೊಂಡು ಮನೇಲಿ ಇದ್ಕೊಂಡು ರೈತರಿಗೆ ಒಂದು ಹೆಲ್ಪ್ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಹೆಚ್ಚಿನ ಗ್ರಾಮ ಪಂಚಾಯತಿ ಸದಸ್ಯನು ಸರ್ ನಾನು. ಒಳ್ಳೇದು, ಗ್ರಾಮ ಪಂಚಾಯತಿ ಮೂಲಕನೂ ಒಳ್ಳೆ ಕೆಲಸ ಮಾಡಬಹುದು, ಮಾಡಿದ್ವಿ ಸರ್. ಮಾಡ್ಬೋದು, ಮಾಡ್ಬೋದು ಸರ್. ಶೌಚಾಲಯಗಳು, ಇಂಗು ಗುಂಡಿಗಳು, ಬದುಗಳು, ಆಮೇಲೆ ಮರ ಗಿಡಗಳು ಎಲ್ಲ ಕೊಡಿಸಿದ್ವಿ ಸರ್. ಆಮೇಲೆ ತಿಪ್ಪೆ ಗುಂಡಿಗಳು, ಬೀದಿ ಲೈಟ್ಗಳು, ದತ್ತು ಗ್ರಾಮ ತಕ್ಕೊಂಡು ಇವರು ಔಟ್ರೀಚ್ ಅವರು, ಐ ಟಿ ಸಿ ಅವರು, ಔಟ್ರೀಚ್ ಅವರು ಎಲ್ಲ ತಕೊಂಡು ಮಾಡಿದ್ವಿ ಸರ್. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕ ಮಾಡೋಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಚಂದ್ರಶೇಖರ್ ಅವರೇ? ಸರ್ 9987506012. ಇನ್ನೊಮ್ಮೆ ಹೇಳಿ. 9987506012. ಇನ್ನೊಂದು ಸರಿ ಹೇಳಿ. 9987506012. ಒಳ್ಳೆಯದು ಚಂದ್ರಶೇಖರ್ ಅವರೇ, ಇದುವರೆಗೂ ನಿಮ್ಮ ರೈತ ಉತ್ಪಾದಕ ಕಂಪನಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಭಾಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ಒಳ್ಳೆಯದಾಗಲಿ, ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ತರಕಾರಿ ಬೇಸಾಯ ಹಾಗೂ ಮಾರಾಟವನ್ನು ಕುರಿತು ಹುಣಸೂರು ತಾಲೂಕು ಬನ್ನಿಕುಪ್ಪೆಯ ಸಾವಯವ ರೈತ ಉತ್ಪಾದಕರ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಎಂಸಿ ಚಂದ್ರಶೇಖರ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯ ಚಟುವಟಿಕೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಬೆಂಗಳೂರಿನ ಅಪೆಡ ಸಂಸ್ಥೆಯ ಪ್ರಾದೇಶಿಕ ವ್ಯವಸ್ಥಾಪಕರಾದ ಯು ಧರ್ಮರಾವ್ ಹಾಗೂ ಸಹಾಯಕ ವ್ಯವಸ್ಥಾಪಕರಾದ ಬಿಕೆ ಪೂಜಾ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ಮ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ, ದುಡಿಮೆಯ ಕಂಪನಿ ಅಡಿಪಾಯ, ಬೆಳೆಯೋಣ ಕೊಳ್ಳೋಣ ಮೌಲ್ಯ ವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ, ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು, ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ.